ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. बहु रमा बिटिया की शादी के लिए सोना बहुत सोच समझ कर लेना, कहीं कोई ठग ना ले. हाँ माँ, वो जमाने गए, अब ग्राहक को कोई ठग नहीं सकता. अच्छा, अब स्वर्ण आभूषणों पर हॉलमार्क का निशान अनिवार्य है, इससे ग्राहकों को कोई शंका नहीं रहती और सोना तो शुद्ध मिलता ही है. जी हाँ, हमेशा हॉलमार्क के तीन निशान, BIS का लोगो, सोने की शुद्धता कैरेट में और 6-digit अल्फा न्यूमेरिक HUID कोड देखकर ही खरीदारी करें. उपभोक्ता मामले विभाग, भारत सरकार. ಇದೀಗ ಕೃಷಿಯಲ್ಲಿ ಜೈವಿಕ ಅನಿಲಗಳ ಪಾತ್ರ ಕುರಿತು ಚಳ್ಳಕೆರೆ ತಾಲೂಕು ತೊರೆಕೋಲಮ್ಮನಹಳ್ಳಿಯ ಪ್ರಗತಿಪರ ಕೃಷಿಕ ಹೆಚ್ಜಿ ರಾಜಣ್ಣ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಜಗದೀಶ್ ಗೋಪನಹಳ್ಳಿ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ತೊರೆಕೋಲಮ್ಮನಹಳ್ಳಿಯ ಪ್ರಗತಿಪರ ರೈತರಾದ ಹೆಚ್ಜಿ ರಾಜಣ್ಣ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರು ಕೃಷಿಯಲ್ಲಿ ಜೈವಿಕ ಅನಿಲಗಳ ಪಾತ್ರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ಲಿಕ್ಕೆ ಬಂದಿದ್ದಾರೆ. ರಾಜಣ್ಣರೇ, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ ಸರ್, ತಮಗೂ ನಮಸ್ಕಾರ, ಶ್ರೋತೃಗಳಿಗೂ ನಮಸ್ಕಾರ. ರಾಜಣ್ಣವರು, ಈ ಕೃಷಿ ಬದುಕಿಗೆ ಬಂದಾಗ ಎಷ್ಟು ವರ್ಷ ಆಯ್ತು? ಸರ್, ಸುಮಾರು ನಮ್ಮ ಪೂರ್ವಕರಿಂದಲೂ ನಮ್ಮ ತಾತ, ನಮ್ಮ ಮುತ್ತಜ್ಜ, ನಮ್ಮ ತಂದೆ ತಾಯಿ ಎಲ್ಲರೂ ಕೃಷಿ ಜೀವನನೇ ಸಾಗಿಸಿ ಬಂದಿದ್ರು. ನಾವೂ ಈಗ ಒಂದು 20-25 ವರ್ಷ ಆಯ್ತು ಸರ್ ಕೃಷಿ ಜೀವನ ಸ್ಟಾರ್ಟ್ ಮಾಡಿ. ಯಾಕೆ ಕೃಷಿ ಬದುಕಿಗೆ ಬರಬೇಕನ್ನಿಸ್ತು? ನಾವು ವಿದ್ಯಾಭ್ಯಾಸ MA in ಸೋಷಿಯಾಲಜಿ ಮಾಡಿದ್ವಿ ಸರ್. ನಾವು ಅಷ್ಟೆಲ್ಲ ಓದಿ ಯಾರೋ ಇನ್ನೊಬ್ರು ಕೈ ಕೆಳಗೆ ಯಾಕೆ ನಾವು ಇದು ಮಾಡಬೇಕು? ನಮ್ದು ಹೆಂಗೋ ನಮ್ಮ ತಾತವರೆಲ್ಲ ಮಾಡ್ಕೊಂಬಂದಿದ್ದು ಜಮೀನೆಲ್ಲ ಇತ್ತು, ನಮ್ಮ ಜಮೀನಲ್ಲೇ ನಾವು ಏನಾದ್ರು ಒಂದು ಹೊಸದು ಹುಡುಕೋಣ, ಏನಾದ್ರು ನಾವು ಇದರಲ್ಲೇ ನಾವು ಜೀವನ ಕಂಡ್ಕೋಣ ಅಂತೇಳಿ ನಾವು ಕೃಷಿ ಬದುಕಿಗೆ ಬಂದ್ವಿ ಸರ್. ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತೆ? ಸರ್, ನಾವು ಕಷ್ಟಪಟ್ಟು ಮಾಡಿದರೆ ಇದೆ ಸರ್ ಲಾಭ ಇದೆ. ಶ್ರದ್ಧೆ ಇದ್ದಲ್ಲಿ ಲಾಭ ಇದ್ದೇ ಇರುತ್ತೆ ಸರ್, ಶ್ರದ್ಧೆ ಇಲ್ಲಾಂದ್ರೆ ಲಾಭ ಇರಲ್ಲ. ಅಷ್ಟೊಂದು ವಿದ್ಯಾಭ್ಯಾಸ ಮಾಡಿ ಸಾಕಷ್ಟು ಜನ ರೈತರು ನೌಕರಿಗೆ ಹೋಗೋಣ, ಬೇರೆ ಬೇರೆ ಕಡೆ ಯಾವ್ದಾದ್ರು ಕಂಪ್ನಿ ಫ್ಯಾಕ್ಟ್ರಿಗೆ ಹೋಗೋಣ ಅಂತಾರೆ, ಅಂತದ್ರಲ್ಲಿ ನೀವು ಕೃಷಿ ಬದುಕಿ. ಸರ್, ನಮ್ಗೆ ಈಗ ಬೇರೆಯವ್ರ ಕಡೆ ಹೋಗಿ ನಾವು MA in ಸೋಷಿಯಾಲಜಿ ಮಾಡಿದೀನಿ ಏನೋ ದೊಡ್ಡ ಕಿರೀಟ ಅಂತಲ್ಲ, ಜ್ಞಾನಕ್ಕೋಸ್ಕರ ವಿದ್ಯಾಭ್ಯಾಸ. ಜೀವನನೇ ಬೇರೆ, ಜ್ಞಾನನೇ ಬೇರೆ, ವಿದ್ಯಾಭ್ಯಾಸ ಜ್ಞಾನಕ್ಕೋಸ್ಕರ. ನಾವಂಗಂತ ವಿದ್ಯಾಭ್ಯಾಸ ಮಾಡಿದ್ವಿ, ನಾವು ಕೃಷಿ ಬದುಕು ಬೇಡ, ನಾವು ಕೃಷಿನ ತ್ಯಜಿಸಿ ನಾವು ಇನ್ನೊಂದು ಇದಕ್ಕೆ ಯಾರೋ ಒಬ್ರು ಕೈ ಕೆಳಗೆ ಅಡಿಯಾಳಾಗಿ ಹೋಗಿ ನಾವು ಜೀವನ ಮಾಡ್ಬೇಕು ಅನ್ನೋದು ಬೇಡ. ನಮ್ಮಲ್ಲೇ ನಾವು ಇರೋ ಸೋರ್ಸಲ್ಲೇ ನಾವು ಏನಾದ್ರು ಒಂದು ಜೀವನ ನಮ್ಮದೇ ಆದ ಜೀವನ ರೂಪಿಸ್ಕೋಬೋದಲ್ಲ ಅಂತೇಳಿ ಕೃಷಿ ಬದುಕಿಗೆ ಬಂದ್ವಿ ಸರ್. ನೀರಾವರಿ ಎಷ್ಟಕ್ಕಿದೆ, ಬೆದ್ಲ ಎಷ್ಟಕ್ಕೆ? ಸರ್, ಒಂದು 5 acres ನೀರಾವರಿ ಇದೆ, ಒಂದು 20 acres ಕುಷ್ಕಿ ಭೂಮಿ ಇದೆ. ಕುಷ್ಕಿ ಜಮೀನಲ್ಲಿ ಕುಷ್ಕಿ ಜಮೀನಲ್ಲಿ ಸಿರಿಧಾನ್ಯಗಳು ಬೆಳೀತಾ ಇದ್ವಿ, ನವಣೆ, ಹರ್ಕ, ಊದ್ಲ, ಈ ತರದ್ದು ರಾಗಿ, ಆಮೇಲೆ ಶೇಂಗಾ. ಸರ್, ಮಾಮೂಲು ನಮ್ಮ ಮೈನ್ ನಮ್ಮ ಏರಿಯಾ ಬಂದು ಶೇಂಗಾ ಬೆಳೆನೇ ಮೈನ್. ಹೌದು. ನೀರಾವರಿಯಲ್ಲಿ ಈಗ ದಾಳಿಂಬೆ ಮಾಡಿದ್ವಿ ಸರ್. ಮೊದಲೆಲ್ಲ ನಾವು ಈರುಳ್ಳಿ, ಮೆಕ್ಕೆಜೋಳ ಈ ತರದ್ದೆಲ್ಲ ಬೆಳೀತಾ ಇದ್ವಿ, ಈಗ ಒಂದು 3 years ತೋಟಗಾರಿಕೆ ಬೆಳೆಗೆ ನಾವು ಬಂದಿದ್ವಿ ಸರ್. ಈ ದಾಳಿಂಬೆ ಎಲ್ಲ ಸಾಕಷ್ಟು ರೋಗ ಅಂತ ಅಂದ್ಬಿಟ್ಟು ಸಾಕಷ್ಟು ಇದೆ ಸರ್. ಎಲ್ಲ ರೋಗ ಇದೆ, ರೋಗ ಇಲ್ಲದ ಬೆಳೆ ಯಾವ್ದಿದೆ, ಎಲ್ಲದರಲ್ಲೂ ರೋಗ ಇದೆ. ಅದಕ್ಕೆ ತಕ್ಕಂತೆ ನಾವು ಸ್ವಲ್ಪ ಈಗಿನ ಮಾಹಿತಿಗಳೆಲ್ಲ ನಾವು ಕಲೆಕ್ಟ್ ಮಾಡ್ಕೊಂಡು ಏನು ಇಲಾಖೆಯಿಂದ ಸಪೋರ್ಟ್ ಸಿಗುತ್ತೆ, ತೋಟಗಾರಿಕೆ ಇಲಾಖೆಯಿಂದ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ, ಎಲ್ಲ ಕಡೆಯಿಂದನು ಮಾಹಿತಿ ಸಿಗುತ್ತೆ ಸರ್. ಮಾಹಿತಿಗೆ ಏನು ಕೊರತೆ ಇಲ್ಲ. ಆಮೇಲೆ ಈಗೆಲ್ಲ ನೆಟ್ಟಲ್ಲೆಲ್ಲ ಬೇಕಾದಷ್ಟು ಮಾಹಿತಿ ಸಿಗುತ್ತೆ. ಅದರ ಆಧಾರದ್ಮೇಲೆ ನಾವೂ ತೋಟಗಾರಿಕೆ ಬೆಳೆ ಮಾಡ್ಬೋದಲ್ಲ, ನಾವು ಇಷ್ಟೆಲ್ಲ ಜ್ಞಾನ ಇದ್ದು ನಾವು ಯಾಕೆ ಇನ್ನು ಹಳೆ ಕಾಲದ ಪದ್ಧತಿಗಳಲ್ಲೇ ನಾವು ವ್ಯವಸಾಯ ಮಾಡಬೇಕು, ಏನಾದ್ರು ಹೊಸದ್ ಮಾಡೋಣ ಅಂತೇಳಿ ಈಗ ದಾಳಿಂಬೆ ಆ ಥರದ್ದೆಲ್ಲ ಮಾಡ್ತಾ ಇದ್ದೀವಿ. ಈಗ ಸಾಕಷ್ಟು ತೋಟಗಾರಿಕೆ ಬೆಳೆಗಳಿದ್ದಾವೆ, ಈಗ ಅಡಿಕೆ ಇದೆ, ತೆಂಗಿದೆ, ಮಾವು, ಸಪೋಟ, ದಾಳಿಂಬೆ ಈ ಥರ ಎಲ್ಲ ಇದೆ, ಅದರಲ್ಲಿ ದಾಳಿಂಬೆನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಸರ್, ನಮ್ಮ ಏರಿಯಾಕ್ಕೆ ಅಡಿಕೆ, ನಾವೂ ಒಂದು ಕಾಲದಲ್ಲಿ ಅಡಿಕೆ ಮಾಡಿದ್ವಿ ಸರ್. ಅಡಿಕೆ ಮಾಡಿ ಆ ಬೋರ್ವೆಲ್ಗಳೆಲ್ಲ ನೀರು ಫೇಲ್ ಆಗ್ಬಿಡ್ತು ಈಗ ಒಂದು 5-6 years ಕೆಳಗೆ. ಅವಾಗೆಲ್ಲ ಅಡಿಕೆ ನಾವು ಪಲಕ್ ಬಂದಿದ್ದು 6 years ನಾವು ಪಲಕ್ ಬಂದಿದ್ದು ಕಳ್ಕೊಂಡ್ವಿ ನಾವು ತೋಟನ. ಹಂಗಾಗಿ ನಮ್ಮ ಏರಿಯಾಕ್ಕೆ ದಾಳಿಂಬೆ ಅನುಕೂಲ, ಯಾಕಂದ್ರೆ ಕಡಿಮೆ ನೀರಲ್ಲೂ ನಾವು ಬೆಳೆ ಬೆಳೆಸ್ಬೋದು ಅಂತಂದ್ರೆ ದಾಳಿಂಬೆ ಬಿಟ್ಟರೆ ಇನ್ಯಾವುದು ಪರಿಹಾರ ಕಾಣಲಿಲ್ಲ ನಮಗೆ. ಹಂಗಾಗಿ ಅದಕ್ಕೆ ಓದಿವಿ ಸರ್. ದಾಳಿಂಬೆ ಲಾಭದಾಯಕ ಅಂತೀರ? ಲಾಭದಾಯಕ ಸರ್, ದಾಳಿಂಬೆ ಲಾಭದಾಯಕ. ಅದಷ್ಟು ಸ್ವಲ್ಪ ಅದು ಸೆನ್ಸಿಟಿವ್ ಕ್ರಾಪು, ಸ್ವಲ್ಪ ಜವಾಬ್ದಾರಿ ವಹಿಸಿ ಮಾಡಿದ್ರೆ ಲಾಭದಾಯಕ ಸರ್. ದಾಳಿಂಬೆ ನಾಟಿ ಮಾಡಿ ಎಷ್ಟು ವರ್ಷ ಆಯ್ತು? ಈಗ 2nd year ಸರ್. ಫಸ್ಟ್ ಕ್ರಾಪಲ್ಲಿ ನಾವು ಮಿಶ್ರ ಬೆಳೆ ಮಾಡಿದ್ವಿ 2020. ಅವಾಗ ನಾವು ದಾಳಿಂಬೆಯಲ್ಲಿ ಪಪ್ಪಾಯಿ, ಆಮೇಲೆ ಹೆಸರು, ಈ ತರ ಎಲ್ಲ ಮಿಶ್ರ ಬೆಳೆ ಬೆಳೆದ್ವಿ ಸರ್. ಎಲ್ಲದರಲ್ಲೂ ಲಾಭನೇ ಬಂತು ನಮಗೆ. ಹೆಸರು ಅವಾಗೇನೆ ನಾವು 3 acres 75,000 ಹೆಸರು ಬೆಳೆದ್ವಿ, ಆಮೇಲೆ 3.5 lakh ಪಪ್ಪಾಯಿ ಆಯ್ತು, ಆಮೇಲೆ ಈಗ ದಾಳಿಂಬೆಯಲ್ಲಿ ಲಾಸ್ಟ್ ಇಯರ್ 1.5 lakh ಆಯ್ತು ಸರ್. ಟೋಟಲ್ ಒಂದು 6-7 ಲಕ್ಷ ಆದಾಯ ಮಾಡಿದ್ವಿ ಸರ್. ಎಷ್ಟೇ ಎಕರೆ ಮೊದಲು 3 ಎಕರೆ ಇತ್ತು ಸರ್, ಈಗ 5 ಎಕರೆ ಇದೆ. 5 ಎಕರೆ ಇದೆ. ಮತ್ತೆ ಈ ಕೃಷಿಯಲ್ಲಿ ಜೈವಿಕ ಅನಿಲಗಳನ್ನು ಉಪಯೋಗಿಸ್ತೀವಿ ಅಂತಂದ್ರೆ ಏನೇನು ಅನಿಲಗಳನ್ನು ಉಪಯೋಗಿಸ್ತೀವಿ? ಜೈವಿಕ ಅನಿಲಗಳಲ್ಲಿ ನಾನು ಮೊದಲ ಆದ್ಯತೆ ನಾವು ಗೋನಂದ ಜಲ ಅಂತ ಮಾಡ್ತಾ ಇದೀವಿ ಸರ್. ಗೋನಂದ ಜಲ ಅಂದ್ರೆ ಒಂದು ಹಸು ಸತ್ರೆ ಅದನ್ನ ಸುಮ್ಮನೆ ಬಿಸಾಕ್ತಾರೆ ಸರ್. ಮದ್ದು ಗೋನಂದ ಜಲ ಅನ್ನೋದೇನು ಹೊಸದೇನಲ್ಲ ಸರ್, ಪುರಾಣ ಕಾಲದಿಂದನೂ ಇದೆ. ನೀವು ಬೇಕಾದ್ರೆ ಸರ್ಚ್ ಮಾಡಬಹುದು, ಈಗಿನ ಏನು ನ್ಯೂ ಜನರೇಷನ್ ಇದೆ, ನೆಟ್ಟಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಅದ್ರ ಮಾಹಿತಿ ಸಿಗುತ್ತೆ. ನಮ್ದು ಒಂದು ಸಾವಯವ ಕೃಷಿ ಪರಿವಾರ ಅಂತ ಇದೆ ಕುರುವಳ್ಳಿಯಲ್ಲಿ, ಶಿವಮೊಗ್ಗದ ತೀರ್ಥಹಳ್ಳಿ ಹತ್ರ. ಅಲ್ಲಿ ಅದ್ರ ಬಗ್ಗೆ ಎಲ್ಲ ನಮಗೆ ಮಾಹಿತಿ ಸಿಕ್ತು. ನಮ್ಮ ನುರಿತ ಇವರೆಲ್ಲ ರೈತರೆಲ್ಲ ಸಿಕ್ಕರು, ಅವ್ರ ಕಡೆಯಿಂದ ಇಂಥ ಈ ಥರದ್ದೆಲ್ಲ ಹೊಸ ಹೊಸ ಮಾಹಿತಿ ಸಿಕ್ತು. ನಾವು ಯಾಕೆ ಇದನ್ನು ಮಾಡಬಾರ್ದು ಅಂತ ಅನಿಸಿ, ನಾನು ಎಲ್ಲೇ ಹಸು ಸತ್ರು, ನಮ್ದು ಇಂದು 20 ಹಸು ದೇಸಿ ಹಸುಗಳಿದ್ದೇವೆ ಸರ್, ನಮ್ಮವೇ. ನಮ್ದು ಯಾವ್ದಾರ ಒಂದು ಹಸು ಕರುನ ಹಸುನ ಸತ್ರೆ ಅದಕ್ಕೊಂದು ಸಂಸ್ಕಾರ ಕೊಡೋಣ. ಸುಮ್ಮನೆ ತಗೊಂಡೋಗಿ ಎಲ್ಲೋ ಬೇಲಿ ಸಾಲಲ್ಲಿ ಬಿಸಾಕಿ ಅದೆಲ್ಲ ವಾತಾವರಣ ಕುಲುಷಿತ ಆಗೋದು ಬೇಡ. ಅದಕ್ಕೊಂದು ಸಂಸ್ಕಾರ ಕೊಟ್ಟು ಅದಕ್ಕೆ ಏನಾದ್ರು ಒಂದು ನಾವು ಒಂದು ಆದಾಯ ಮಾಡ್ಕೋಬೋದಲ್ಲ ಅಂತೇಳಿ ರೈತರ ಕಡೆಯಿಂದ ಎಲ್ಲ ಮಾಹಿತಿ ಸಿಕ್ತು. ಅದನ್ನ ಯಾವ ಥರ ಮಾಡೋದು ಏನಂತೇಳಿ ಅದನ್ನು ಸ್ಟಾರ್ಟ್ ಮಾಡಿದ್ವಿ ಸರ್. ಈ ಥರ ಜೈವಿಕ ಅನಿಲಗಳನ್ನ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂದ ನಿಮ್ಗೆಲ್ಲ ಸರ್? ಅದೇ ಸರ್, ಈಗ ನಮಗೆ ಈಗ ಜೈವಿಕ ಅನಿಲಗಳು ನಾವು ಈಗೇನು ಕೆಮಿಕಲ್ ಅಲ್ಲಿ ಈಗ ಬೇರೆ ಬೇರೆ ರಸಗೊಬ್ಬರಗಳೆಲ್ಲ ತರಬೇಕಂದ್ರೆ ಬಹಳ ಖರ್ಚಾಗುತ್ತೆ ಸರ್. ಈಗ ನಾವು ನಮ್ಮಲ್ಲೇ ಏನಾದ್ರು ಈ ತರದ್ದು ಜೈವಿಕ ಅನಿಲಗಳು ತಯಾರು ಮಾಡ್ಕೊಂಡ್ರೆ ನಮಗೆ ಆದಾಯ ಸ್ವಲ್ಪ ಅನುಕೂಲ ಆಗುತ್ತೆ, ಕೃಷಿಕನ ಬದುಕು ಸುಸ್ಥಿರ ಆಗುತ್ತೆ, ಆಮೇಲೆ ಖರ್ಚು ಕಡಿಮೆ ಆಗುತ್ತೆ. ಖರ್ಚು ಕಡಿಮೆ ಆಗಿ ಆದಾಯ ಜಾಸ್ತಿ ಆಗ್ಬೇಕಲ್ಲ ಸರ್? ಅದೇ ಅಲ್ಲ ಸರ್, ಕೃಷಿಕನೇ ಕೃಷಿಕ ಯಾವಾಗಲೂ ಕೊಡನೇ ಆಗ್ಬೇಕಲ್ಲಿ ತಗೊಳ್ಳೋನು ಆಗಬಾರ್ದು. ಅವನು ಕೊಡುವಂತ ವ್ಯಕ್ತಿ, ಕೃಷಿಕ ಯಾವಾಗಲೂ ಕೈ ಎತ್ತಿ ಕೊಡುವಂತ ವ್ಯಕ್ತಿ ಅವನು. ಅವನು ಯಾವಾಗಲೂ ಕೈ ಎತ್ತಿ ಕೊಡ್ಬೇಕಂದ್ರೆ ಅವನ ಸ್ವಂತ ಈ ತರ ಆಲೋಚನೆಗಳು ಮಾಡಿ ಜೀವನ ಕಟ್ಕೊಂಡ್ರೆ ಅವನು ಕೊಡುವಂತ ವ್ಯಕ್ತಿ ಆಗ್ತಾನೆ ಸರ್. ಇಲ್ಲಾಂದ್ರೆ ಬರೀ ಕೊಂಡ್ಕೊಳ್ಳೋ ವ್ಯಕ್ತಿ ಆಗ್ಬಿಡ್ತಾನೆ, ಕೊಂಡ್ಕೊಳ್ಳೋ ವ್ಯಕ್ತಿ ಆದಂದ್ರೆ ಅವನು ಸಾಲಗಾರ ಆಗ್ತಾನೆ. ಈ ಗೋನಂದ ಜಲ ಉತ್ಪಾದನೆ ಮಾಡ್ತೀವಿ ಅಂತಂದ್ರೆ ಅದನ್ನ ಯಾವ ರೀತಿ ಮಾಡ್ಬೇಕು ಸರ್? ಗೋನಂದ ಜಲನ ಒಂದು ಸತ್ತ ಹಸು ಅಥವಾ ಕರು ಯಾವ್ದು ಸತ್ತಿರುತ್ತೋ ಅದನ್ನ ನಾವು ಸುಮ್ಮನೆ ಬಿಸಾಕ ಬದಲು ಅದಕ್ಕೊಂದು ಸಂಸ್ಕಾರ ಕೊಡ ಸರ್. ಸಂಸ್ಕಾರ ಯಾವ ರೀತಿ ಅಂದ್ರೆ ಒಂದು ಬ್ಯಾರಲ್ ಅಥವಾ ಸಿಂಟೆಕ್ಸ್ ಆ ಗಾತ್ರಕ್ಕೆ ಸರಿಯಾಗಿ ಒಂದು ಸಾಧನ ತಗೊಳ್ಳೋದು, ಇಲ್ಲ ಬ್ಯಾರಲ್ ಆರ್ ಸಿಂಟೆಕ್ಸ್. ನಮ್ದೊಂದು ರೀಸೆಂಟ್ ಆಗಿ ಒಂದು 30 ಕೆಜಿ ಕರು ಸತ್ತಿತ್ತು, ಅದಕ್ಕೆ ಒಂದು 500 ಲೀಟರ್ ಸಿಂಟೆಕ್ಸ್ ತಗೊಂಡ್ವಿ. 500 ಲೀಟರ್ ಸಿಂಟೆಕ್ಸ್ಗೆ ಆ ಗಾತ್ರದ ಸರಿಯಾಗಿ ಆ ಕರು ಅದ್ರಲ್ಲಿ ಹಾಕೋದು, ಆ ಗಾತ್ರಕ್ಕೆ ಸರಿಯಾಗಿ ಸಗಣಿ, ಆ ಗಾತ್ರಕ್ಕೆ ಸರಿಯಾಗಿ ಗಂಜಲ, ಆ ಗಾತ್ರಕ್ಕೆ ಸರಿಯಾಗಿ ನೀರು ಮಜ್ಜಿಗೆ, ಇಷ್ಟನ್ನು ಹಾಕಿ ಅದನ್ನ ಒಂದು ಕೊಳತ ಪಪ್ಪಾಯ ಹಣ್ಣು ಅಥವಾ ಪೈನಾಪಲ್ ಈ ತರದ್ ಯಾವ್ದಾರು ಒಂದ್ ಸ್ವಲ್ಪ ಪೂರ್ತಿ ಮಾಗಿರೋ ಹಣ್ಣನ್ನ ಅದ್ರಲ್ಲಿ ಹಾಕಿ ಅದನ್ನ ಫುಲ್ ಪ್ಯಾಕ್ ಮಾಡಿಬಿಡೋ ಸರ್. ಪ್ಯಾಕ್ ಮಾಡಿ ಹೇರ್ ಔಟ್ ಕೊಟ್ರೆ ಒಂದು 3-6 ತಿಂಗಳೊಳಗೆ ಅದು ಲಿಕ್ವಿಡ್ ಆಗುತ್ತೆ ಸರ್, ದ್ರವ ರೂಪ ಆಗುತ್ತೆ. ದ್ರವ ರೂಪ ಆಗಿ ಫುಲ್ ಡೈಲ್ಯೂಟ್ ಆಗಿ ಎಲ್ಲದು ಏನು ಮೂಳೆ ಸಮೇತ ದ್ರವ ರೂಪ ಆಗುತ್ತೆ ಸರ್. ಸಣ್ಣ ಸಣ್ಣ ಮೂಳೆನೂ ಎಲ್ಲೋ ಲಾಸ್ಟ್ಗೆ ಸ್ವಲ್ಪ ಉಳಿಬಹುದು, ಅದು ಒಳ್ಳೆ ಗ್ರೋತ್ ಪ್ರಮೋಟರ್ ಆಗಿ ಉಪಯೋಗ ಆಗುತ್ತೆ ಸರ್. ಒಂದು 6 ತಿಂಗಳಿಗೆ ನಮಗೆ ರೆಡಿ ಆಗಿರೋ ಔಷಧ ರೆಡಿ ಆಗಿಬಿಡುತ್ತೆ, ಜೈವಿಕ ಅನಿಲ ಆಗಿ ಸಿದ್ಧವಾಗುತ್ತೆ. ಅದು ಗ್ರೋತ್ ಪ್ರಮೋಟರ್ ಆಗಿ ಉಪಯೋಗಿಸ್ತಾರೆ, ಎಲ್ಲಾ ಬೆಳೆಗೂ ಉಪಯೋಗಿಸಬಹುದು. ಅದು ಕೊಳೆತಂತ ಸಂದರ್ಭದಲ್ಲಿ ವಾಸನೆ ಏನಾದ್ರೂ ಬರುತ್ತೆ? ವಾಸನೆಗೆ ಹೇರ್ ಔಟ್ ಕೊಟ್ಟಿರ್ತೀವಲ್ಲ ಸರ್, ಅಂತ ಇದಾಗಲ್ಲ. ಆಮೇಲೆ ನಾವು ಅದನ್ನ ಆದಷ್ಟು ಜಮೀನಲ್ಲೇ ಮಾಡ್ತೀವಿ, ಊರಿಂದ ಹೊರಗಡೆ ಜಮೀನಲ್ಲೇ ಮಾಡ್ತೀವಿ ಸರ್. ಇದು ಗೋನಂದ ಜಲ ಉತ್ಪಾದನೆ ಆಗ್ಬೇಕಂದ್ರೆ ಎಷ್ಟು ತಿಂಗಳು ಕಳಿಬೇಕು ಸರ್? ಅದೇ ಗಾತ್ರಕ್ಕೆ ಸರಿಯಾಗಿ ಸರ್, ಈಗ ಸಣ್ಣದಿದ್ರೆ 3-4 ತಿಂಗಳಾಗುತ್ತೆ, ದೊಡ್ಡ ಗಾತ್ರ ಇದ್ರೆ 6 ತಿಂಗಳು ಬೇಕು ಸರ್, ಅದು ರೆಡಿ ಆಗುತ್ತೆ ಸರ್. ರೆಡಿ ಆಗುತ್ತೆ. ಅದನ್ನ ಯಾವ ರೀತಿ ಉಪಯೋಗಿಸ್ಬೇಕು? ಒಂದು 500 ಲೀಟರ್ ನೀರಿಗೆ 5 ಲೀಟರ್ ಗೋನಂದ ಜಲ ಆದ್ರೆ ಸ್ಪ್ರೇನು ಮಾಡಬಹುದು, ಡ್ರಂಚಿಂಗ್ ಮಾಡಬಹುದು. ಅದನ್ನ ನಾವು ಬಡ್ಡೆಗೆ ಗಿಡಗಳಿಗೆ ಇದ್ರೆ ಬಡ್ಡೆಗೆ ಡ್ರಂಚಿಂಗ್ ಮಾಡಬಹುದು, ಇಲ್ಲ ಡ್ರಿಪ್ ಮುಖಾಂತರ ಕೊಡಬಹುದು, ಇಲ್ಲ ನಾವು ಸ್ಪ್ರೇ ಮಾಡ್ತೀವಿ ಸ್ಪ್ರೇನು ಮಾಡಬಹುದು ಸರ್. ಗ್ರೋತ್ ಪ್ರಮೋಟರ್ ಸರ್, ಅದು ಒಳ್ಳೆ ಬೆಳೆಗಳ ಬೆಳವಣಿಗೆಗೆ ಸಹಕಾರಿ ಆಗುತ್ತೆ. ಈಗ 500 ಲೀಟರ್ ಸಿಂಟೆಕ್ಸ್ ತಗೊಂಡಿರ್ತಾರಲ್ಲ, ಈಗ 500 ಲೀಟರ್ ದ್ರವ ಸಿಗುತ್ತಾ? ಇಲ್ಲ ಸರ್, ಅದು 500 ಲೀಟರ್ ಇರೋದು, ಹೆಚ್ಚು ಕಮ್ಮಿ ನಮ್ಗೆ ಒಂದು 250 ಲೀಟರ್ ಸಿಗುತ್ತೆ ಸರ್. ಸಿಗುತ್ತೆ. ಅದನ್ನ ಯಾವ್ಯಾವ ಬೆಳೆಗೆ ಉಪಯೋಗಿಸ್ಬೋದು? ಎಲ್ಲಾ ಬೆಳೆಗೂ ಸರ್, ಎಲ್ಲಾ ತೋಟಗಾರಿಕೆ ಬೆಳೆ, ತರಕಾರಿ ಬೆಳೆಗಳಿಗೂ, ಆಮೇಲೆ ಹಣ್ಣು ಬೆಳೆಗಳಿಗೂ, ಮಾಮೂಲು ನಾವು ಶೇಂಗಾ ಇವನ್ ಶೇಂಗಾ ಕುಷ್ಕಿ ಬೆಳೆಗಳಿಗೂ ಉಪಯೋಗಿಸ್ಬೋದು ಸರ್. ಏನ್ ಬದಲಾವಣೆ ಕಾಣ್ತೀರಾ ಸರ್? ಈಗ ಬದಲಾವಣೆ ಅಂದ್ರೆ ನಾವು ಏನ್ ಯೂರಿಯಾ ಈ ತರದ್ದೆಲ್ಲ ನಾವು ಹಾಕ್ತಿವಲ್ಲ ಸರ್, ಅದ್ರ 10 ಪಟ್ಟು ಕೆಲಸ ಆಗುತ್ತೆ, ಅದ್ರ 10 ಪಟ್ಟು ಬೆಳವಣಿಗೆನೂ ಆಗುತ್ತೆ, ನಮಗೆ ಖರ್ಚು ಕಡಿಮೆ ಆಗುತ್ತೆ ಸರ್. ಈ ತರ ಗೋನಂದ ಜಲ ಮಾಡಿ ಕೊಟ್ರೆ ಅನುಕೂಲ ಆಗುತ್ತೆ ಅಂತ ನಿಮ್ಗೆ ಯಾರು ತಿಳಿಸಿಕೊಟ್ರು ಪ್ರಾರಂಭದಲ್ಲಿ ಸರ್? ಅದೇ ನುರಿತ ಕೃಷಿಕರು ಎಲ್ಲ ಸುಮಾರು ಜನ ನಮಗೆ ನಮ್ಮ ಪರಿವಾರದಲ್ಲೆಲ್ಲ ಸಿಕ್ಕರು, ಸಾವಯವ ಕೃಷಿ ಪರಿವಾರದಲ್ಲಿ. ಅವ್ರ ಕಡೆಯಿಂದ ಮಾಹಿತಿ ತಗೊಂಡು, ಕೆಲವರೆಲ್ಲ ಮಾಡ್ತಾ ಇದಾರೆ ರೈತರು, ಅವ್ರ ಕಡೆಯಿಂದ ಮಾಹಿತಿ ತಗೊಂಡು ನಾವು ಚಾಲೂ ಸ್ಟಾರ್ಟ್ ಮಾಡಿದೀವಿ ಸರ್. ನಿಮ್ಮ ಸ್ನೇಹಿತರನ್ನು ಈ ತರ ಎಲ್ಲ ಮಾಡ್ತಾ ಇದಾರೆ ಸರ್, ಮಾಡ್ತಾ ಇದಾರೆ. ಆಮೇಲೆ ಅದು ಗೋನಂದ ಜಲ ಸರ್, ಒಂದು ಹಸು ಸತ್ರೆ ನಾವು ಸುಮ್ಮನೆ ಬಿಸಾಕ ಬದಲು ಅದಕ್ಕೊಂದು ಸಂಸ್ಕಾರ ಕೊಟ್ಟು ಈ ರೀತಿ ನಾವೇನು ಹೇಳಿದಲ್ಲ ಈ ತರ ಅಳವಡಿಸ್ಕೊಂಡ್ರೆ ಒಂದು ಹಸು ಕನಿಷ್ಠ 3 ಲಕ್ಷ ಆದಾಯ ಮಾಡಿಕೊಡುತ್ತೆ ಸರ್ ರೈತನಿಗೆ. ಅದು ಇದ್ದಾಗಲೂ ನಮಗೆ ಹಾಲು ಮೊಸರು ಕೊಟ್ಟು ನಮ್ಮನ್ನು ಸಾಕುತ್ತೆ, ಅದು ಸತ್ತಾಗಲೂ ನಮಗೆ ಆದಾಯ ಮಾಡಿಕೊಟ್ಟು ಹೋಗುತ್ತೆ ಸರ್. 3 ಲಕ್ಷ ಅಂದ್ರೆ ಯಾವ ರೀತಿ ಆದಾಯ ಮಾಡ್ಕೊಡ್ತಾರೆ ಸರ್? ಅದು 500 ರೂಪಾಯಿ ಲೀಟರ್ ಸರ್. ನಾವು ಏನಾದ್ರು ನಮ್ಮ ಬೆಳೆಗೆ ಉಪಯೋಗಿಸ್ಕೊಂಡು ಕೆಲವರು ಆಸಕ್ತ ರೈತರು ಕೇಳ್ತಾರೆ, ಬರ್ತಾರೆ, ನೀವೇನೋ ಮಾಡಿದ್ರಲ್ಲಪ್ಪ ಅದು ಏನು ಯಾವ ತರ ಉಪಯೋಗ, ನಾವು ಈ ತರ ಎಲ್ಲ ಮಾಹಿತಿ ಕೊಟ್ರೆ ನಮಗೆ ಬೇಕು ಅಂತಾರೆ. ಬೇಕು ಅನ್ನೋರಿಗೆ 500 ರೂಪಾಯಿ ಲೀಟರ್ ಕೊಟ್ಟು ತಗೊಂಡೋಗಿ ಅವರು ಸ್ಪ್ರೇ ಮಾಡ್ತಾರೆ, ಅವ್ರ ಹತ್ರ ಒಳ್ಳೆ ರಿಸಲ್ಟ್ ಇದೆ ಸರ್, ಅವ್ರ ಕಡೆಯಿಂದನೂ ನಮಗೆ ಚೆನ್ನಾಗಿದೆ, ಉತ್ತಮ ಗುಣಮಟ್ಟವಾಗಿ ಕೆಲಸ ಮಾಡುತ್ತೆ, ನಮಗೆ ಎಕರೆ 3 ಲಕ್ಷ ರೂಪಾಯಿ ಆದಾಯ ಆಗುತ್ತೆ ಸರ್. ಗೋನಂದಾಜಲ ಹಾಗಾದ್ರೆ 500 ರೂಪಾಯಿ ಕೊಟ್ಟು ಕೊಂಡ್ಕೊಂಡು ಹೋಗ್ತಾರ? ಕೆಲವರು ಆಸಕ್ತ ರೈತರು ಕೊಂಡ್ಕೊಂಡು ಹೋಗ್ತಾರೆ ಸರ್. ಅವ್ರ ಪ್ರತಿಕ್ರಿಯೆ ಯಾವ ರೀತಿ ಉಪಯೋಗಿಸ? ಚೆನ್ನಾಗಿದೆ ಅಂತ ಹೇಳ್ತಾರೆ ಸರ್. ಚೆನ್ನಾಗಿದೆ, ಬಹಳ ಅನುಕೂಲ ಆಗ್ತಿದೆ ನಮ್ಮ ಬೆಳೆಗಳಿಗೆ, ಒಳ್ಳೆ ಗ್ರೋತ್ ಪ್ರಮೋಟರ್ ಇದು ಅಂತೇಳಿ ರೈತರೇ ನಮಗೆ ಎಲ್ಲ ಸಲಹೆ ಕೊಡ್ತಾರೆ. ಅದನ್ನ ಸ್ಪ್ರೇ ಮಾಡ್ಬೇಕಾ ಡ್ರಿಪ್ ಮುಖಾಂತರ? ಡ್ರಿಪ್ ಮುಖಾಂತರನು ಕೊಡ್ಬೋದು ಸರ್. ಅದನ್ನ ಡ್ರಿಪ್ ಮುಖಾಂತರ ಅಂದ್ರೆ ಸ್ವಲ್ಪ ಅದನ್ನ ಸೋಸಿ ಮಾಡಿ ಸ್ವಲ್ಪ ಬಹಳ ಇದಾಗುತ್ತೆ. ಡೈರೆಕ್ಟ್ ಡ್ರಂಚಿಂಗ್ ಮಾಡಿದ್ರೆ ಒಳ್ಳೇದು, ಬಡ್ಡೆಗೇನೆ ನಾವು ಮಾಮೂಲು ಬಡ್ಡೆಗೆ ವಹಿಸಬಹುದು. ಬರೀ ನಿಮ್ಮನೆಯಲ್ಲಿ ಸತ್ತಂತ ಹಸುಗಳು ಮಾತ್ರ ಉಪಯೋಗಿಸ್ತೀರ? ನಾವು ಅದೇ ತರ ಸರ್, ನಮ್ಮಲ್ಲಿ ಈಗ 20 ಹಸು ಇರೋದ್ರಿಂದ ನಮ್ಮಲ್ಲಿ ಯಾವ್ದಾರ ತರ ರೀಸೆಂಟ್ ಸತ್ತರೆ ಮಾಡಿದ್ರೆ ಉಪಯೋಗಿಸ್ತೀವಿ. ಆಮೇಲೆ ಸುತ್ತಮುತ್ತ ನಮಗೆ ಗೊತ್ತಿರೋ ರೈತರ ಹತ್ರ ಹೇಳಿದೀವಿ, ನೀವು ಯಾವ್ದು ಆತರ ಏನಾರ ಹಸು ಸತ್ತರೆ ನಮಗೆ ತಿಳಿಸ್ರಪ್ಪ, ನಾವೇ ನಮ್ಮ ಸ್ವಂತ ಖರ್ಚಲ್ಲಿ ತಂದು ನಾವು ಅದನ್ನ ಮಾಡ್ಕೊಳ್ತೀವಿ, ನಿಮಗೂ ಬೇಕಾದ್ರೆ ಔಷಧಿ ದ್ರವ ರೂಪವಾಗಿ ನೀವು ತಗೊಂಡೋಗುವಂತ ಅಂತ ಹೇಳ್ತೀವಿ ಸರ್. ಕೆಲವರು ಆಸಕ್ತ ರೈತರು ಹೇಳ್ತಾರೆ, ಕೊಡ್ತಾರೆ, ಬೇರೆ ರೈತರು ಕೊಡ್ತಾರೆ ಸರ್, ಕೊಡ್ತಾರೆ. ಈ ಗೋನಂದ ಜಲ ನಾನು ಎಷ್ಟು ವರ್ಷದಿಂದ ಉಪಯೋಗಿಸ್ತಾ? 5 ವರ್ಷದಿಂದ ಮಾಡ್ತಾ ಇದೀವಿ ಸರ್. ಈಗ ಸಾಕಷ್ಟು ಜನ ರೈತರು ಈ ರಾಸಾಯನಿಕ ಗೊಬ್ಬರ ರಾಸಾಯನಿಕ ಕ್ರಿಮಿನಾಶಕಗಳನ್ನ ಉಪಯೋಗಿಸ್ತಾರೆ, ಈ ಗೋನಂದ ಜಲ ಉಪಯೋಗಿಸೋದ್ರಿಂದ ಯಾವ ರೀತಿ ಪರಿವರ್ತನೆ ಆಗಿದೆ ಬೆಳೆ ನಿಮ್ಮಲ್ಲಿ? ಅದೇ ಸರ್, ಈಗ ಬೆಳವಣಿಗೆ ಸ್ವಲ್ಪ ಫಾಸ್ಟ್ ಆಗುತ್ತೆ, ಅದನ್ನು ಉಪಯೋಗಿಸೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಬೆಳೆ ಸ್ಟ್ರೆಂತ್ ಆಗಿ ಉಳ್ಕೊಳ್ಳುತ್ತೆ ಸರ್. ಅದು ಇರೋ ಮಟನು ಏನು 3 ತಿಂಗಳು 6 ತಿಂಗಳು ಬೆಳೆ ಇರುತ್ತಲ್ಲ, ಇರೋವರೆಗೂ ಆರೋಗ್ಯವಾಗಿರುತ್ತೆ. ಅದರಿಂದ ನಾವು ರೈತರಿಗೆ ಹೇಳೋದೇನೆಂದ್ರೆ ಹಂತ ಹಂತವಾಗಿ ಮಾಡಿ, ಒಂದೇ ಸರಿಗೆ ನೀವು ನಾನು ಏನೋ ಸಾಧನೆ ಮಾಡ್ತೀನಿ ಅಂತ ಸಾವಯವ ಕೃಷಿನೇ ಮಾಡ್ಬಿಡ್ತೀನಿ ಅಂತ ಎಲ್ಲದೂ ಎಲ್ಲ ಮುಚ್ಚಿಟ್ಟು ಏನು ಮಾಡಕ್ ಹೋಗ್ಬೇಡಿ. ಹಂತ ಹಂತವಾಗಿ ಇದನ್ನ ಸೇರಿಸ್ತಾ ಬನ್ನಿ ಅಂತ ಹೇಳ್ತೀವಿ ಸರ್. ಈ ಬರೀ ಗೋನಂದ ಜಲ ಒಂದನ್ನೇ ಮಾಡ್ತೀರಾ ಅಥವಾ ಈ ಜೀವಾಮೃತ ಡಿಕಾಂಪೋಸರು ಬೀಜಾಮೃತ ಪಂಚಗವ್ಯ ಈ ತರನು ಮಾಡ್ತೀರಾ? ಎಲ್ಲದೂ ಮಾಡ್ತಾ ಇದೀವಿ ಸರ್. ಜೀವಾಮೃತ ಮಾಡ್ತೀವಿ, ಘನ ಜೀವಾಮೃತ ಮಾಡ್ತಾ ಇದೀವಿ, ಪಂಚಗವ್ಯ ಮಾಡ್ತಾ ಇದೀವಿ, ಎಲ್ಲದನ್ನು ಜೈವಿಕ ಅನಿಲಗಳು ಉಪಯೋಗಿಸ್ತಾ ಇದೀವಿ ಸರ್. ಜೀವಾಮೃತ ಅಂದ್ರೆ ಯಾವ ರೀತಿ ಮಾಡ್ಬೇಕಾಗತ್ತೆ? ಜೀವಾಮೃತನ ಗಂಜಲ ಸಗಣಿ ಆಮೇಲೆ ದುದ್ದಿರಳ ದಾನದ ಹಿಟ್ಟು ಆಮೇಲೆ ಬೆಲ್ಲ ಇಷ್ಟು ಬೇಕಾಗುತ್ತೆ ಸರ್. ನಾವು 200 ಲೀಟರ್ ನೀರಿಗೆ 2 ಕೆಜಿ ಹಿಟ್ಟು 2 ಕೆಜಿ ಬೆಲ್ಲ ಆಮೇಲೆ 5 ಕೆಜಿ ಸಗಣಿ 5 ಲೀಟರ್ ಗಂಜಲ ಇಷ್ಟು ಬೇಕಾಗುತ್ತೆ ಸರ್. 200 ಲೀಟರ್ ಜೀವಾಮೃತ ತಯಾರು ಮಾಡಕ್ಕೆ ಅದನ್ನ ಒಂದು ಡ್ರಮ್ ಅಲ್ಲಿ ಹಾಕಿ ಅದನ್ನ ಎಷ್ಟು ದಿವಸ ಸರ್? ಒಂದು ವಾರ ಸರ್. ಒಂದು ವಾರ ಅದನ್ನ ಬೆಳಿಗ್ಗೆ ಸಾಯಂಕಾಲ ರೊಟೇಟ್ ಮಾಡಿದ್ರೆ ಅದರಲ್ಲಿ ಜೀವಾಣುಗಳು ಉತ್ಪತ್ತಿ ಜಾಸ್ತಿ ಆಗಿ 1,000 ಲಕ್ಷ ಕೋಟಿ ಜೀವಾಣುಗಳಾಗಿ ಅದು ಒಳ್ಳೆ ಬೆಳವಣಿಗೆಗೆ ಸಹಕಾರಿ ಆಗುತ್ತೆ ಸರ್. ಬೆಳೆಗಳು ಗ್ರೋತ್ ಪ್ರಮೋಟರ್ ಆಗಿ ಅದನ್ನು ಉಪಯೋಗಿಸಬಹುದು ಸರ್. ಗೋನಂದ ಪರಿಹಾರವಾಗಿ ಜೀವಾಮೃತನು ಉಪಯೋಗಿಸಬಹುದು, ಬಳಸಬಹುದು. ಅದಕ್ಕೆ ಬರೀ ದೇಶಿ ಹಸುವಿನ ಸಗಣಿನೇ ಮಾತ್ರ ಬೇಕಾಗುತ್ತೆ? ದೇಶಿ ಹಸುವಿನ ಸಗಣಿನೇ ಶ್ರೇಷ್ಠ ಸರ್. ಯಾಕಂದ್ರೆ ದೇಸಿ ಹಸುಗಳ ಸಗಣಿ ಎಲ್ಲ ಕೃಷಿಕರು ಬಹಳ ಜನ ಗೊತ್ತಿರುತ್ತೆ, ನಮ್ಮ ಏನು HF ಈ ತರ ಸಗಣಿಯಲ್ಲಿ ಲೇಯರ್ ಇರಲ್ಲ ಸರ್, ಏನ್ ಪದ್ರು ಸಗಣಿ ಇರಲ್ಲ, ಅದು ಒಂಥರ ಸ್ಮೆಲ್ ಇರುತ್ತೆ. ಇದು ನಮ್ಮ ದೇಸಿ ಹಸುಗಳ ಸಗಣಿ ಪದ್ರ ಇರುತ್ತೆ, ಪ್ರತಿ ಪದರಲ್ಲೂ ಅದರಲ್ಲಿ ನೀವು ಸಗಣಿ ಹಿಂಗೆ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಜೀವಾಣುಗಳು ಅವಾಗ ಆಕ್ಟಿವ್ ಆಗಿರ್ತಾವ ಸರ್. ಆ ತರದ ಸಗಣಿ ಉಪಯೋಗಿಸಿದ್ರೆ ಬಹಳ ಒಳ್ಳೇದು ಸರ್. ಜೀವಾಮೃತ ಯಾವ್ಯಾವ ಬೆಳೆಗಳಿಗೆ ಕೊಡಬಹುದು ಸರ್? ಜೀವಾಮೃತ ಎಲ್ಲಾ ತೋಟಗಾರಿಕೆ ಬೆಳೆಗೂ ಉಪಯೋಗಿಸ್ತೀವಿ, ಎಲ್ಲ ಕೃಷಿ ಬೆಳೆಗಳಿಗೂ ಉಪಯೋಗಿಸ್ತೀವಿ ಸರ್. ಎಲ್ಲಾ ಬೆಳೆಗೂ ಉಪಯೋಗಿಸಬಹುದು ಸರ್. ಜೀವಾಮೃತನ ನಾವು ಡ್ರಿಪ್ ಅಲ್ಲಿ ಕೊಡಕ್ಕಾಗಲ್ಲ ಸರ್, ಅದಕ್ಕಾದ್ರೆ ಅದು ಬಹಳ ಪ್ರೊಸೆಸಿಂಗ್ ಬೇಕು. ಡ್ರಿಪ್ ಅಲ್ಲಿ ಕೊಡಬೇಕಂದ್ರೆ ಸೋಸುವಿಕೆ ಅದೆಲ್ಲ ರೈತರಿಗೆ ಮಾಡ್ಕೊಳೋದು ಕಷ್ಟ ಆಗುತ್ತೆ, ಅದನ್ನ ಡ್ರಂಚಿಂಗ್ ಮಾಡೋದು ಸೂಕ್ತ ಸರ್. ಜೀವಾಮೃತನ ಅಂದ್ರೆ ಭೂಮಿಯಲ್ಲಿ ಹಸಿ ಇದ್ದಾಗ ನಾವು ಭೂಮಿಗೆ ಸೇರಿಸೋದು ಒಳ್ಳೇದು. ಇಲ್ಲ ನಮ್ದು ತೋಟದ ಬೆಳೆ ಇದೆ, ನಾವು ದಾಳಿಂಬೆ ಇದೆ, ಇಲ್ಲ ಬೇರೆ ಅಡಿಕೆ ಇದೆ, ತೆಂಗು ಇದೆ ಅಂದ್ರೆ ನಾವು ಬಡ್ಡೆಗೆ ಅದನ್ನ ಡ್ರಂಚಿಂಗ್ ಮಾಡಬಹುದು. ಒಂದೊಂದು ಗಿಡಕ್ಕೆ ಎಷ್ಟು? 1 ಲೀಟರ್ 2 ಲೀಟರ್ ಕೊಡಬೇಕು ಗಿಡಕ್ಕೆ? ನಾವು ಈಗ ದಾಳಿಂಬೆಗೆಲ್ಲ ಮಾಮೂಲು 200 ml ಕೊಡ್ತೀವಿ ಸರ್. ಈಗ ಅಡಿಕೆಗೆಲ್ಲ 500 ml 1/2 ಲೀಟರ್, ತೆಂಗುಗೆಲ್ಲ 1 ಲೀಟರ್. ಹಿಂಗೆ 3 ತಿಂಗಳಿಗೆ ಒಂದ್ಸರಿ ಆ ತರದೊಂದು ಆಡ್ ಮಾಡಿದ್ರೆ ಅಟ್ಲೀಸ್ಟ್ ಆ 3 ತಿಂಗಳದ್ದು ಮೇಂಟೆನೆನ್ಸ್ ಆರ್ ಖರ್ಚು ಉಳಿಯುತ್ತಲ್ಲ ಸರ್ ರೈತರಿಗೆ. ಆ ತರ ಮಾಡಬಹುದಲ್ಲ ಎಲ್ಲಾ ರೈತರು. ನೀವು ವರ್ಷ ಪೂರ್ತಿ ಇದನ್ನ ಬಳಸ್ತಾ ಇರ್ತೀವಿ? ವರ್ಷದಲ್ಲಿ ನಾವು ಪ್ರತಿ ಹಂತ ಹಂತವಾಗಿ ಸರ್, ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ನಾವು ಎಲ್ಲಾ ಬೆಳೆಗೂ ನೀವನ್ನ ಕೊಡ್ತಾ ಹೋಗ್ತೀವಿ. ಘನ ಜೀವಾಮೃತ ಮಾಡ್ತೀವಿ ಅಂದ್ರೆ ಅದ್ಯಾವ ರೀತಿ? ಘನ ಜೀವಾಮೃತ ಇದು ಲಿಕ್ವಿಡ್ ಏನು ಉಪಯೋಗಿಸಲ್ಲ ಸರ್, ಅದೇ ತರದೇ ಎಲ್ಲ ಇನ್ಗ್ರೀಡಿಯೆಂಟ್ಸ್ ತಗೊಂಡು ಅದನ್ನ ಸಗಣಿಯನ್ನ ಗಟ್ಟಿ ಮಾಡಿ ನಾವು ಅದನ್ನ ಉಂಡೆ ಮಾಡಿ ಉಂಡೆನ ನಾವು ಗಿಡದ ಬಡ್ಡೆಗೆ ಇಡ್ತೀವಿ ಸರ್. ಅದು ನಾವು ಯಾಕಂದ್ರೆ ಕೆಲವರಿಗೆ ಗಂಜಲು ಬಹಳ ಸಿಗಲ್ಲ, ಆ ತರ ಪರ್ಯಾಯವಾಗಿ ಇದನ್ನು ಮಾಡಬಹುದು ಅಂತೇಳಿ ನಾವು ನಮ್ಮ ಜಮೀನ್ ಕೆಲವು ಸರಿ ಗಂಜಲು ಸಿಗಲ್ದ ನಾವು ಈ ತರ ಘನ ಜೀವಾಮೃತ ಮಾಡಕ್ ಮಾಡ್ಕೊಂಡಿದ್ವಿ ಸರ್. ಅದು ಬಿತ್ತನೆ ಸಮಯದಲ್ಲಿ ಭೂಮಿಗೆ ಮಾಡಬಹುದು ಸರ್. ಘನ ಜೀವಾಮೃತ ಬಿತ್ತನೆ ಸಮಯದಲ್ಲಿ ನಾವು ಭೂಮಿಗೂ ಹಾಕ್ಬಹುದು, ಗೊಬ್ಬರ ಮೇಲ್ ಗೊಬ್ಬರ ಆಗಿ ಉಪಯೋಗಿಸಬಹುದು, ಮಾಡಬಹುದು ಸರ್. ಈ ತರ ಜೀವಾಮೃತ ಘನ ಜೀವಾಮೃತ ಉಪಯೋಗಿಸೋದ್ರಿಂದ ಇಳುವರಿಯಲ್ಲಿ ಹೆಚ್ಚಿನ ಲಾಭ ಸರ್, ಹೆಚ್ಚಿನ ಇಳುವರಿನೂ ಬರುತ್ತೆ, ಖರ್ಚು ಕಡಿಮೆ ಆಗುತ್ತೆ, ಇಳುವರಿನೂ ಜಾಸ್ತಿ ಆಗುತ್ತೆ ಸರ್ ಇವೆಲ್ಲ ಮಾಡೋದ್ರಿಂದ. ಇನ್ನೊಂದು ಡಿಕಾಂಪೋಸರ್ ಮಾಡ್ತೀವಿ ಅಂತಂದ್ರೆ ಅದ್ ಹೆಂಗ್ ಮಾಡ್ಬೇಕು? ಡಿಕಾಂಪೋಸ್ ಮೊದ್ಲೆಲ್ಲ ಈ ನಮ್ಮ ತುಮಕೂರು ಇಂಡಸ್ಟ್ರಿಯಲ್ಲಿ ಇದರಲ್ಲಿ ಸಿಗತ್ ಸರ್, ಅದು 20 ರೂಪಾಯಿಗೆ ಸಿಗೋದು. ಅದನ್ನ ತಗೊಂಡ್ಬಂದು ನಾವು ಅದನ್ನ 200 ಲೀಟರ್ ನೀರಲ್ಲಿ 2 ಕೆಜಿ ಬೆಲ್ಲ ಹಾಕಿ ಇದನ್ನ ಹಾಕಿದ್ರೆ ಒಂದು 7 ದಿವಸಕ್ಕೆಲ್ಲ ಅದು ಡಿಕಂಪೋಸ್ ಆಗುತ್ತೆ ಸರ್. ಅದನ್ನ ಈ ನಮ್ಮ ಸಗಣಿ ಗೊಬ್ಬರಕ್ಕೆ ಆ್ಯಡ್ ಮಾಡಿದ್ರೆ ಸರ್, ನಾವು ಈ ಸಗಣಿ ಗೊಬ್ಬರ ನಾವು ಏನ್ ಮಾಡ್ತೀವಿ ಸರ್, ಸಗಣಿ ಗೊಬ್ಬರ ಡೈರೆಕ್ಟ್ ಹಾಕಲ್ಲ ಸರ್, ಅದನ್ನ ಒಂದು ತಿಪ್ಪೇನ ಒಂದ್ ತಿಂಗಳು ಮುಂಚೆನೆ ಎಲ್ಲ ಹೊರಗಡೆ ಹಾಕಿ ತಿಪ್ಪೆಯಿಂದ ಹೊರಗಡೆ ಹಾಕಿ ಅದಕ್ಕೆ ಡಿಕಂಪೋಸ್ ಹಾಕ್ತಿವಿ ಸರ್. ಡಿಕಂಪೋಸ್ ಹಾಕಿ ಆಮೇಲೆ ಮಣ್ಣು ಆಮೇಲೆ ಹಸಿರೆಲೆ ಗೊಬ್ಬರ ಇವೆಲ್ಲನೂ ಹಾಕಿ ಡಿಕಂಪೋಸ್ ಹಾಕಿ ನಾವು ಒಂದು ತಿಂಗಳು ಅದನ್ನ ನೆರಳಲ್ಲಿ ಬಿಡ್ತೀವಿ ಸರ್ ನೀರು ಹಾಕಿ. ಅದು ಒಂದ್ ತಿಂಗಳಾದ್ಮೇಲೆ ಫುಲ್ ನಾವೇನು ಎರೆಹುಳ ಗೊಬ್ಬರ ಈ ತರ ಎಲ್ಲ ಆಗುತ್ತಲ್ಲ ಆತರ ಪುಡಿ ಪುಡಿ ಆಗಿರುತ್ತೆ ಸರ್. ಅದು ಎಲ್ಲಾ ಬೆಳೆಗೂ ಸರ್ ನಾವೇನು ಈ ರಾಸಾಯನಿಕ ಗೊಬ್ಬರಗಳು ತಂತೀವಲ್ಲ, ಇದು 10 ಕೆಜಿ ಹಾಕೋದೊಂದೇ, ಅದು ಒಂದ್ ಕ್ವಿಂಟಲ್ ಹಾಕೋದೊಂದೇ ಸರ್, ಅಷ್ಟು ನಮಗೆ ಅನುಕೂಲ ಅನಿಸಿದೆ. ಅದು ಅನುಕೂಲ ಆಗುತ್ತೆ. ಈಗ ಈ ಸಾವಯವ ಕೃಷಿಯಲ್ಲಿ ನೀವು ಹೇಳ್ದಂಗೆ ಸಾಕಷ್ಟು ಎರೆಹುಳ ಗೊಬ್ಬರ, ಹಸಿರೆಲೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ ಇವನ್ನೆಲ್ಲ ಬಳಸಿನೂ ಮಾಡ್ತಾರೆ, ಇದರಿಂದ ಸಾಕಷ್ಟು ಅನುಕೂಲ ಅಂತೀರ? ಅನುಕೂಲ ಆಗುತ್ತೆ ಸರ್, ಅವೆಲ್ಲದರಿಂದ ಅನುಕೂಲ ಸರ್. ಎಲ್ಲ ಸರ್ ಸಾವಯವ ಗೊಬ್ಬರ ಅಂದ್ಮೇಲೆ ಜೈವಿಕ ಏನು ನಾವು ಹಸಿರೆಲೆ ಗೊಬ್ಬರಗಳು ಇವೆಲ್ಲದನ್ನು ಮಿಕ್ಸ್ ಮಾಡ್ಕೊಂಡು ಮಾಡೋದು ಬಹಳ ಒಳ್ಳೇದು ಸರ್. ರಾಸಾಯನಿಕ ಬಿಟ್ಟು ಉಳಿದೆಲ್ಲ ನಾವು ಉಪಯೋಗಿಸೋದ್ರಿಂದ ಸಾಕಷ್ಟು ಅನುಕೂಲ ಆಗುತ್ತೆ. ನಾವು ಎರೆಹುಳ ಗೊಬ್ಬರ ನಮ್ಮ ಜಮೀನಲ್ಲಿ ಸಿಗ್ತಕ್ಕಂಥ ಸಾಕಷ್ಟು ತ್ಯಾಜ್ಯಗಳನ್ನ ಬಳಸ್ಕೊಂಡು ಎರೆಹುಳ ಮಾಡ್ಬೋದು ಸರ್. ನಾವು ಎರೆಹುಳ ಗೊಬ್ಬರನು ಮಾಡ್ತಾ ಇದ್ದೀವಿ ಸರ್, ನಮ್ದು ಎರೆಹುಳ ಗೊಬ್ಬರ ತೊಟ್ಟಿ ಇದೆ ತೋಟದಲ್ಲಿ, ಅದರಲ್ಲಿ ನಾವೇನು ನಮ್ಮ ತೋಟದ ಸುತ್ತಮುತ್ತ ಸಿಗದಂಥ ತ್ಯಾಜ್ಯಗಳೆಲ್ಲ ಅದರಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಮಣ್ಣು ಆಮೇಲೆ ಎರೆಹುಳನ್ನು ತಂದು ಹಾಕಿ ಅದಕ್ಕೆ ನೆರಳಲ್ಲಿ ಇದು ಮಾಡಿದ್ರೆ ಒಂದು 3 ತಿಂಗಳಿಗೆ ಅದರಲ್ಲೂ ಗೊಬ್ಬರ ಸಿಗುತ್ತೆ ಸರ್. ನಮಗೆ ಈ ಪರ್ಯಾಯವಾಗಿ ಇದ್ರ ಜೊತೆಗೆ ಸಪೋರ್ಟಿವ್ ಆಗಿ ನಮಗೆ ಸಗಣಿ ಗೊಬ್ಬರ ಜೊತೆಗೆ ಎರೆಹುಳ ಗೊಬ್ಬರನೂ ಉಪಯೋಗಿಸ್ತೀವಿ, ಅನುಕೂಲ ಆಗುತ್ತೆ. ಆಮೇಲೆ ಎರೆ ಜಲ ಅಂತಲೂ ಬರುತ್ತೆ ಸರ್, ಆ ಎರೆ ಜಲ ತೊಟ್ಟಿಯಿಂದ ಕೆಳಗೆ ಎರೆ ಜಲ ಸಿಗುತ್ತೆ ಸರ್, ಅದನ್ನು ಒಳ್ಳೆ ಗ್ರೋತ್ ಪ್ರಮೋಟರ್ ಆಗಿನೂ ಉಪಯೋಗಿಸ್ಬೋದು ಸರ್ ಬೆಳೆಗಳಿಗೆ, ಭಾಳ ಒಳ್ಳೇದು ಸರ್ ಎರೆ ಜಲ. ಎರೆಹುಳು ಗೊಬ್ಬರ, ಎರೆ ಜಲ, ಜೀವಾಮೃತ, ಗೋನಂದ ಜಲ ಇವೆಲ್ಲ ಮಾರಾಟ ಮಾಡ್ತಾರೆ ನಿಮ್ಮ ಜಮೀನಿಗೆ ಮಾತ್ರ? ನಮ್ಮ ಜಮೀನಿಗೆ ಅಷ್ಟೇ ಉಪಯೋಗಿಸಿ ಸರ್. ಗೋನಂದ ಜಲ ಮಾತ್ರ ಗೊತ್ತಿರೋ ರೈತರು ಕೆಲವರು ಕೇಳ್ಕೊಂಡು ಬಂದ್ರೆ ಮಾತ್ರ ಅವ್ರಿಗೆ ಕೊಡ್ತೀವಿ ಸರ್. ಮತ್ತೆ ಇನ್ನೊಂದು ಬಿತ್ತನೆ ಸಂದರ್ಭದಲ್ಲಿ ಕೆಲವು ರೈತರೆಲ್ಲ ಬೀಜಾಮೃತ ಮಾಡ್ತೀವಿ ಅಂತಾರೆ, ಅದನ್ನ ಯಾವ ರೀತಿ ಮಾಡ್ಬೇಕು? ಬೀಜಾಮೃತನ ಗಂಜಲಕ್ಕೆ ಸ್ವಲ್ಪ ಪ್ರಮಾಣದ ಸುಣ್ಣ ಆಮೇಲೆ ಸ್ವಲ್ಪ ಸಗಣಿ ಅಷ್ಟನ್ನ ಹಾಕಿ ಅದನ್ನ ಲಿಕ್ವಿಡ್ ನ ರೆಡಿ ಮಾಡ್ಕೊಂಡು ನಾವು ನಾಳೆ ಬಿತ್ತನೆ ಮಾಡ್ತೀವಿ ರಾತ್ರಿ ಅದನ್ನ ಬೀಜಕ್ಕೆ ಬೀಜೋಪಚಾರ ಮಾಡಿ ಇಟ್ಟರೆ ಒಳ್ಳೆ ಬೀಜೋಪಚಾರ ಆಗುತ್ತೆ ಸರ್. ಅಂದ್ರೆ ಸಾಕಷ್ಟು ಜನ ರೈತರು ಬಿತ್ತನೆ ಸಂದರ್ಭದಲ್ಲಿ ರಾಸಾಯನಿಕ ಬೀಜೋಪಚಾರನೇ ಬಳಸಿಬಿಡ್ತಾರೆ, ಈ ಕ್ಲೋರೋಫೆರಿಪಾಸ್ ಅಂತವೆಲ್ಲ, ಅದ್ರ ಬದಲು ಇದನ್ನ ಉಪಯೋಗಿಸೋದು ಹೆಚ್ಚು ಉಪಯೋಗಿಸ್ಬೋದು ಸರ್? ಉಪಯೋಗಿಸ್ಬೋದು, ಬಹಳ ಅನುಕೂಲ ಸರ್. ಯಾಕಂದ್ರೆ ಗಂಜಲ ಕೆಲವರು ರೈತರಿಗೆ ಅನುಕೂಲ ಇಲ್ಲದಿದ್ರೆ ಈಗ ನಮ್ಮ ಹತ್ರ ಅದನ್ನು ಕೇಳ್ಕೊಂಡು ಬರ್ತಾರೆ, ಅದನ್ನು ಕೊಡ್ತೀವಿ ಸರ್. ಬೀಜಾಮೃತ ನಾವು ರೆಡಿ ಮಾಡ್ತೀವಿ, ಕೆಲವು ಬಿತ್ತ ಟೈಮ್ನ ಕೇಳ್ತಾರೆ, ಅದನ್ನೇನು ದುಡ್ಡಿಗೆಲ್ಲ ಸರ್, ಸುಮ್ಮನೆ ಸರ್ವಿಸ್ ಕೇಳ್ತಾರೆ ನಿಮ್ಮ ಹತ್ರ ಇದೆಯಲ್ಲಪ್ಪ ಕೊಡ್ರಿ ಅಂತಾರೆ, ತಗೊಂಡು ಹೋಗಿ ಅನುಕೂಲ ಮಾಡ್ಕೊಳ್ರಿ ಅಂತ ಹೇಳ್ತೀವಿ. ಸರ್ ಇನ್ನೊಂದು ಪಂಚಗವ್ಯ ಮಾಡ್ತೀವಿ ಅಂತಂದ್ರೆ ಅದನ್ನ ಯಾವ ರೀತಿ ಮಾಡ್ಬೇಕಾಗತ್ತೆ, ಅದರಿಂದ ಏನು ಅನುಕೂಲ ಅಂತೀರಾ ಸರ್? ಸರ್ ಪಂಚಗವ್ಯನು ಅದನ್ನು ಗ್ರೋತ್ ಪ್ರಮೋಟರ್ ಸರ್, ಒಳ್ಳೆ ಬೆಳೆಗಳಿಗೆಲ್ಲ ಪುಷ್ಟಿ ಕೊಡಂತ ದ್ರವ, ಅದನ್ನು ಎಲ್ಲ ರೈತರು ಮಾಡಕ್ ಅವಕಾಶ ಇದ್ರೆ ಮಾಡ್ಕೋಬಹುದು ಸರ್. ಕೆಲವು ಈಗಿನ ಕಾಲದಲ್ಲಿ ಹಸುಗಳು ಕಟ್ಟದೇ ಕಡಿಮೆ ಸರ್, ಅದಕ್ಕೆ ನಾವು ಹೇಳೋ ಸರ್ ಸಾವಯವ ಕೃಷಿ ಅಂದ್ರೆ ಅವ್ರ ಮನೆಯಲ್ಲಿ ಹಸು ಇಲ್ಲಾಂದ್ರೆ ಸಾವಯವ ಕೃಷಿನೇ ಅಲ್ಲ ಅಂತ ನಮ್ಮ ಪ್ರಕಾರ. ಅಟ್ ಲೀಸ್ಟ್ ಅವ್ನು ಸಾವಯವ ಕೃಷಿಕ ಅಂತ ಹೇಳ್ಕೋಬೇಕು. ನಾನು ಕೃಷಿಕ ಅಂತ ಹೇಳ್ಬೇಕಂದ್ರೆ ಮನೆಯಲ್ಲಿ ಅಟ್ ಲೀಸ್ಟ್ ಆರು ಒಂದಾರು ಹಸು ಇರಬೇಕು ಸರ್, ಹಸು ಇದ್ರೇನೆ ಕೃಷಿಕರ ಬದುಕು ಸುಸ್ಥಿರ. ಅದಕ್ಕೆ ಪಂಚಗವ್ಯ ಹೆಸರಲ್ಲೇ ಇದೆ ಸರ್, ನಮ್ಮ ಹಸುವಿನಲ್ಲಿ ಸಿಗ್ತಕ್ಕಂಥ 5 ವಸ್ತುಗಳನ್ನೇ ನಾವು ಪಂಚಗವ್ಯಾಗಿ ಮಾಡ್ಕೋಬೋದು ಸರ್. ಸಗಣಿ, ಗಂಜಲ, ತುಪ್ಪ, ಮೊಸರು, ಹಾಲು, ಇಷ್ಟನ್ನು ನಾವು ಮಿಶ್ರಣ ಮಾಡಿದ್ರೆ ಪಂಚಗವ್ಯ ದ್ರವ ಆಗಿ ರೆಡಿ ಆಗುತ್ತೆ ಸರ್. ಅದನ್ನು ಸಮ ಪ್ರಮಾಣದಲ್ಲಿ ನಮ್ಮ ನೀರಿನ ನಮ್ಮ ಬೆಳೆಗಳಿಗೆ ಏನು ಅವಶ್ಯಕತೆ ಇದೆ, ನಾವು ಎಷ್ಟು ಉಪಯೋಗಿಸ್ತೀವಿ ಅದಕ್ಕೆ ಸರಿಯಾಗಿ ಅದನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಒಂದು ವಾರ ಬಿಟ್ಟು ಅದನ್ನು ಗ್ರೋತ್ ಪ್ರಮೋಟರ್ ಆಗಿ ಉಪಯೋಗಿಸ್ಬೋದು ಸರ್ ಪಂಚಗವ್ಯನು. ನೀವು ಪಂಚಗವ್ಯನು ಮಾಡ್ತಾ ಇದೀವಿ ಸರ್, ನಾವು ಇವೆಲ್ಲ ಮಾಡೋದ್ರಿಂದ ಮೊನ್ನೆ ಆತ್ಮ ಯೋಜನೆ ಅಡಿ ನಮಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿನೂ ಬಂತು ಸರ್ ಇಲಾಖೆಯ ಸಪೋರ್ಟ್ ಇಂದ. ಇಲಾಖೆ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೂ ಧನ್ಯವಾದಗಳು ಸರ್. ಯಾಕಂದ್ರೆ ನಮ್ಮ ರೈತನ ಈ ರೀತಿ ನಾವು ಎಲ್ಲೋ ಮೂಲೆಯಲ್ಲಿ ಇರೋದನ್ನ ಗುರುತಿಸಿ ನಮ್ಮನ್ನ ಒಂದು ಮುಖ್ಯವಾಹಿನಿಗೆ ತರತಕ್ಕಂಥ ಪ್ರಯತ್ನ ಆಗ್ತಾ ಇದೆ. ಅದರಿಂದ ನಾವು ಈ ನಮ್ಮ ಇಲಾಖೆಯರಿಗೆ ತುಂಬಾ ಹೃದಯದ ಧನ್ಯವಾದಗಳು ಸರ್. ಗೋವರ್ಕಕ್ಕೆ ಪ್ರಶಸ್ತಿ ಬಂತು ಸರ್. ಗೋವರ್ಕ ಮಾಡ್ತಾ ಇದ್ದಾರೆ. ಗೋಮೂತ್ರನ ಸರ್ ನಮ್ ಮೊದ್ಲೆಲ್ಲ ಏನ್ ಮಾಡ್ತಿದ್ವಿ ಅಂದ್ರೆ ನಮ್ದು ಯಾವಾಗಲೂ ಕುರಿ ಹಸುಗಳು ಸಾಕಾಣಿಕೆಯಿಂದ ನಮ್ ತಾತನ ಕಾಲದಿಂದನೂ ನಾವು ಕುರಿ ಸಾಕಾಣಿಕೆ ಇದೆ ಸರ್. ಕುರಿ ಮಲ್ಲಜ್ಜ ಅಂತ ನಮ್ ತಾತನ ಹೆಸರು ಸರ್. ನಾವು ಕುರಿಯಿಂದನೇ ನಮ್ ತಾತನ ಹೆಸರು ಬಂತು. ಹಂಗಾಗಿ ನಾವು ಕುರಿಯಿಂದನೇ ನಮ್ ತಾತವರೆಲ್ಲ ಸುಸ್ಥಿರ ಜೀವನ ಆಸ್ತಿ ಎಲ್ಲ ಮಾಡಿದ್ದು. ಹಂಗಾಗಿ ನಾವು ಈ ಹಸುಗಳನ್ನೆಲ್ಲ ನಮ್ಮ ತಾತನ ಕಾಲದಿಂದನೂ ಸಾಕ್ತಾ ಇದ್ವಿ. ಇವಾಗಲೂ 20 ಹಸು ನಮ್ಮ ಮನೇಲಿದ್ದಾವೆ. ಅದಕ್ಕೆ ನಮಗೊಂದು ಆಲೋಚನೆ ಬಂತು. ಯಾಕಂದ್ರೆ ನಾವು ಈಗೆಲ್ಲ ಹೊರಗಡೆ ಎಲ್ಲ ತಿರುಗಾಡ್ತಾ ರೈತರೆಲ್ಲ ಪರಿಚಯ ಆದ್ರಲ್ಲ ನಮ್ಮ ಪರಿವಾರ ಸಾವಯವ ಪರಿವಾರದವರು ಎಲ್ಲ ಅವ್ರ ಕಡೆಯಿಂದ ಎಲ್ಲ ಮಾಹಿತಿ ಎಲ್ಲ ಬಂದಾಗ ಸರಿಯಪ್ಪ ದೇಸಿ ಹಸುಗಳಲ್ಲಿ ಅಷ್ಟು ಹಾಲು ಬರಲ್ಲ, ಅದನ್ನು ನಾವೇನು ಅದನ್ನು ಮಾರಾಟ ಮಾಡಿದ್ರೆ ನಮಗೆ ಲಾಭಾಂಶನೂ ಅಲ್ಲ ಸರ್. ಯಾವತ್ತೂ ಹಾಲಿನಿಂದ ರೈತನಿಗೆ ಲಾಭ ಆಗಲ್ಲ ಸರ್. ರೈತನಿಗೆ ಲಾಭ ಆಗೋದು ಹಸುವಿನ ಸಗಣಿ ಗಂಜಲದಿಂದ ಮಾತ್ರ ಲಾಭ. ಅದಕ್ಕೋಸ್ಕರನೇ ಹಸುಗಳು ಬೇಕು ಸರ್. ಅದಕ್ಕೆ ನಾವೇನ್ ಮಾಡಿದ್ವಿ, ಆ ಗಂಜಲನ ಏನ್ ಮಾಡ್ಬೋದು, ಈಗ ನಾವು ಬೆಳಗ್ಗೆ ಇವೆಲ್ಲ ಮಾಡ್ತಾ ಇದ್ದೀವಿ, ಜೈವಿಕ ಅನಿಲಗಳಾಗಿ ಪರಿವರ್ತನೆ ಮಾಡ್ತೀವಿ, ಇನ್ನೂ ಏನ್ ಮಾಡ್ಬೋದು, ನಮ್ಮ ಆರೋಗ್ಯ ದೃಷ್ಟಿಯಿಂದ ಏನ್ ಮಾಡ್ಬೋದು ಅಂತ ಆಲೋಚನೆ ಬಂತು ಸರ್. ಹಂಗಾಗಿ ನಮ್ಗೆ ಕೆಲವು ರೈತರೆಲ್ಲ ಮಾಡ್ತಿರ್ತಕ್ಕಂಥದ್ದು ನೋಡಿದ್ವಿ, ಅವ್ರ ಅನುಭವವನ್ನು ತಗೊಂಡು ಅವರ ಅನುಭವದ ಮೇಲೆ ಅವ್ರ ಮಾರ್ಗದರ್ಶನದಲ್ಲಿ ನಾವು ಗೋವರ್ಕನ್ನು ಸ್ಟಾರ್ಟ್ ಮಾಡಿವಿ ಸರ್. ಸರ್, ಗೋವರ್ಕ ಮಾಡೋದು ಹೆಂಗಂದ್ರೆ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹಸುಗಳು ಗಂಜಲ ಹೋಯ್ತವಲ್ಲ, ಅವನ್ನ ಆ ಕ್ಷಣದಲ್ಲೇ ಎಬ್ಬರಿಸಿ ನೆಲದಕ್ಕೆ ಬೀಳ್ದಂಗೆ ಇಟ್ಕೊಂಬರೋದು ಸರ್, ಬೆಳಗ್ಗೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 5:30-6 ಒಳಗೆ ಅದನ್ನು ತಗೊಂಡ್ಬಂದು ಅದನ್ನ ಡೆಸ್ಟಿಲೇಷನ್ ಮಾಡಿ ಸರ್, ಬಟ್ಟೆ ಇಳಿಸಬೇಕೆ ಅಂತೆಲ್ಲ ಓದಿದ್ವಿ ನಾವು ಆಗಿನ ಕಾಲದಲ್ಲೆಲ್ಲ. ನಾವು ಹೈಸ್ಕೂಲ್ ಓದ್ಬೇಕಾದ್ರೆ ಬಟ್ಟೆ ಇಳಿಸಬೇಕೆ ಅಂತ ಓದಿದ್ವಿ. ಅಂದರೆ ಆ ಗಂಜಲನ 10 ಲೀಟ್ರ್ ಗಂಜಲ ಸಿಕ್ಕರೆ ನಮಗೆ 2-2.5 ಲೀಟ್ರ್ ಗೋರ್ಕ ಸಿಗುತ್ತೆ ಸರ್. ಗೋರ್ಕ ಅದು ಹೆಂಗಂದ್ರೆ, ಯಾವಾಗಲೂ ಸಣ್ಣ ಉರಿಯಲ್ಲಿ ಗ್ಯಾಸಲ್ಲಿ ಉರಿತಾ ಇರುತ್ತೆ, ಗಂಜಲ ಕುದ್ದು ಕುದ್ದು ಹಾವಿಯಾಗಿ ದ್ರವರೂಪ ಆಗಿ ನಮಗೆ ಡೆಸ್ಟಿಲೇಷನ್ ಆಗಿರೋ ಗೋಮೂತ್ರ ಸಿಗುತ್ತೆ ಸರ್. ಆ ಗೋಮೂತ್ರ ಎಲ್ಲಾ ಕಾಯಿಲೆಗಳಿಗೂ, ಸರ್ವ ರೋಗಕ್ಕೂ ಮದ್ದು ಸರ್. BP, ಶುಗರು, ಗ್ಯಾಸ್ಟ್ರಿಕ್ಕು ಎಲ್ಲಾ ಕಾಯಿಲೆಗಳಿಗೂ ಅನುಕೂಲ ಸರ್, ಬಹಳ ಅನುಕೂಲ ಇದೆ. ಅದರಿಂದ ಎಲ್ಲರೂ ಗೋವರ್ಕನ ಉಪಯೋಗಿಸಿದ್ರಿಂದ ಅವರ ಆರೋಗ್ಯನೂ ಸುಧಾರಿಸುತ್ತೆ ಸರ್. ಗೋಮೂತ್ರ ಎಷ್ಟು ಗಂಟೆ ಉರಿಯಲ್ಲಿ ಸರ್? ಮೊದಲೇ ಹೇಳಿದಾಗೆ ಸರ್, ಬೆಳಗ್ಗೆ ನಾವು ಒಂದು 7-8 ಗಂಟೆಗೆಲ್ಲ ಸ್ಟಾರ್ಟ್ ಮಾಡಿದ್ರೆ 10 ಲೀಟ್ರ್ ಗಂಜಲ ಮುಗಿಯಕ್ಕೆ ನಮಗೆ 2.5 ಲೀಟ್ರ್ ನಮಗೆ ಡೆಸ್ಟಿಲೇಷನ್ ಆಗಿರೋ ಸಿಗ್ಬೇಕಂದ್ರೆ ಹೆಚ್ಚು ಕಡಿಮೆ ಒಂದು 8 ತಾಸು ಉರಿತಾ ಇರುತ್ತೆ ಸರ್, ಸಣ್ಣ ಉರಿಯಲ್ಲಿ ಉರಿತಾನೆ ಇರುತ್ತೆ ಅವಲು. ಅದು ಯಾವ್ಯಾವ ಒಂದು ರೋಗಗಳಿಗೆ ಒಂದು ರಾಮಬಾಣ ಅಂತ ಸರ್? ಮನುಷ್ಯನ ಆರೋಗ್ಯ ದೃಷ್ಟಿಯಿಂದ ಸರ್, ನಾವು ಮೊದಲೇ ಹೇಳಿದ್ದೆಲ್ಲ ನೆಲಕ್ಕೆ ಬಿದ್ದರ ಗಂಜಲೆಲ್ಲ ಭೂಮಿಗೆ ಕೃಷಿಗೆ ಉಪಯೋಗ. ನಾವೇ ಸ್ವತಃ ಅದನ್ನು ಎಬ್ಬರಿಸಿ ಬ್ರಾಹ್ಮಿ ಮುಹೂರ್ತದಲ್ಲಿ ಇಡ್ತಕ್ಕಂಥ ಗಂಜಲ ನಮ್ಮ ಮನುಷ್ಯರ ಆರೋಗ್ಯಕ್ಕೆ ಇದು ಉಪಯೋಗ ಆಗುತ್ತೆ ಸರ್. ಅಂದರೆ ಗ್ಯಾಸ್ಟ್ರಿಕ್ಕು, ಕಫ, ಥೈರಾಯ್ಡು ಎಲ್ಲ ಕಾಯಿಲೆಗಳಿಗೂ ಅನುಕೂಲ ಸರ್. ಅಂದ್ರೆ ಇದು ದೇಶೀಯ ಹಸುವಿನ ಗಂಜಲ ಮಾತ್ರ, ದೇಶೀಯ ಹಸುವಿನ ಗಂಜಲ ಮಾತ್ರ ಉಪಯೋಗ ಸರ್. ಬೇರೆ ಹಸುಗಳ ಗಂಜಲ ಅಷ್ಟು ಶ್ರೇಷ್ಠ. ಮಿಶ್ರತಳಿ ಹಸುಗಳು ಯಾವ ಬರಲ್ಲ ಸರ್, ದೇಶೀಯ ಹಸುಗಳು ಮಾತ್ರ ನಾವು ಮಾಡ್ತಾ ಇದ್ದೀವಿ. ಈ ಕೃಷಿಗೆ ಸಂಬಂಧಪಟ್ಟಂತ ಜೈವಿಕ ಅನಿಲಗಳು ಉತ್ಪಾದನೆ ಮಾಡಿ ಕೃಷಿಯಲ್ಲಿ ಬಳಕೆ ಮಾಡೋದು ಅನುಕೂಲ. ಈ ಗೋವಾರ್ಕನ್ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು ಸರ್? ಅದೇ ಗೋವರ್ಕದಿಂದ ಈ ತರದ್ದೆಲ್ಲ ಅನುಕೂಲ ಇದೆಯಲ್ಲ ಆರೋಗ್ಯ ದೃಷ್ಟಿಯಿಂದ, ನಮ್ಗೆ ಅದೇ ಮಾಹಿತಿ ಎಲ್ಲ ಸಿಕ್ತು ಕೃಷಿಕರಿಂದ. ಹಂಗಾಗಿ ನಮಗೂ ಯಾಕೆ ನಾವು ಮನೇಲಿ ಇಷ್ಟೊಂದು ಹಸು ಇಟ್ಕೊಂಡು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು? ನಾವು ಫಸ್ಟ್ ಮನೆಗಂತ ಮಾಡಿದ್ವಿ ಸರ್. ಮನೆಗಂತ ಮಾಡಿದಾಗ ನಾವೆಲ್ಲ ನಮ್ಮ ಮನೆಗೆಲ್ಲ ಆರೋಗ್ಯ ಸುಧಾರಿಸ್ತು, ಎಲ್ರಿಗೂ ಹೇಳಿದ್ವಿ ನೋಡಪ್ಪ ಈ ಥರ ಅನುಕೂಲ ಇದೆ ಅಂತೇಳಿ. ಬಂದರೆಲ್ಲ ನಮ್ಮ ಸಂಬಂಧಿಕರೆಲ್ಲ ಬಂದು ಸ್ವಲ್ಪ ತಗೊಂಡೋಗಿ ಅವರೆಲ್ಲ ಎಕ್ಸ್ಪೀರಿಯೆನ್ಸು, ಅವ್ರು ಹೆಂಗೆ ಒಬ್ರಿಗೊಬ್ರು ಪ್ರಚಾರ ಆಯ್ತು ಸರ್. ಈಗ 5 ವರ್ಷದಿಂದ ಗೋವರ್ಕ ಮಾಡ್ತಾ ಇದ್ವಿ, ಅದರಲ್ಲೇ ಒಳ್ಳೆ ಆದಾಯನೂ ಇದೆ ಸರ್, ಚೆನ್ನಾಗಿದೆ. ಮಾಡ್ತಾ ಹೋದ್ರೆ ಎಲ್ಲರೂ ಕೊಂಡ್ಕೊಳ್ಳೋರಾಗಬೇಡ್ರಿ, ಸಾಧ್ಯವಾದ್ರೆ ಎಲ್ಲರ ಮನೆಗೆ ಹಸು ಇದ್ರೆ ಎಲ್ಲರೂ ಈ ತರ ಪ್ರಯತ್ನ ಮಾಡಿ ಈ ಸುಸ್ಥಿರ ಬದುಕು ಕಟ್ಕೊಳ್ರಿ ಅನ್ನೋದೇ ನಮ್ಮ ಆಶಯ ಸರ್. ನಿಮ್ ಚಳ್ಳಕೆರೆ ತಾಲೂಕಲ್ಲಿ ಈ ಗೋವರ್ಕ ಮಾಡೋರ್ ನೀವೊಬ್ರೆ ಬೇರೆ ಯಾರು ನಿಮ್ಮ ಸ್ನೇಹಿತರು ಮಾಡ್ತಾರೆ? ಇರ್ಬೋದೇನಾ ಸರ್, ನಮ್ಗೆ ಗೊತ್ತಿದ್ದಂಗೆ ನಮ್ಗೆ ಇನ್ನಷ್ಟು ಮಾಹಿತಿ ಬಂದಿಲ್ಲ ನಮ್ಮ ತಾಲೂಕಲ್ಲಿ. ನಾವಂತೂ ಮಾಡ್ತಾ ಇದ್ವಿ. ನೀವು ಅವ್ನು ಉಪಯೋಗಿಸ್ತಾ ಇದ್ರ? ಉಪಯೋಗಿಸ್ತಾ ಇದ್ದೀವಿ ಸರ್, ನಾವು ಉಪಯೋಗಿಸ್ತಾ ಇದ್ವಿ, ನಮ್ಮ ಸುತ್ತಮುತ್ತಲ ಜನಾಂಗಕ್ಕೂ ನಮ್ಮ ಸಮುದಾಯಕ್ಕೂ ಕೊಡ್ತಾ ಇದ್ವಿ. ಉಪಯೋಗಿಸಿದ ಮೇಲೆ, ನೀವು ಉಪಯೋಗಿಸಿದ ಮೇಲೆ ನಿಮ್ಮ ಒಂದು ಆರೋಗ್ಯದಲ್ಲಿ ಯಾವ ರೀತಿ ಪರಿವರ್ತನೆ? ಎಲ್ಲಾ ರೀತಿಯಿಂದ ಅನುಕೂಲ ಆಗಿದೆ ಸರ್. ನಮ್ಮನೆಯಲ್ಲಿ ಸಕ್ಕರೆ ಕಾಯಿಲೆ ನಮ್ಮ ತಾಯಿಯರಿದ್ದಾರೆ, ಅವ್ರಿಗೂ ಅದರಿಂದ ಬಹಳ ಅನುಕೂಲ ಆಗಿದೆ. ನಾವು ಮೊದಲೆಲ್ಲ ಸಕ್ಕರೆ ಕಾಯಿಲೆ ಟ್ಯಾಬ್ಲೆಟ್ ಡಾಕ್ಟರ್ ಇಲ್ಲಮ್ಮ ನೀನು 1 mg ತಗೋಬೇಕು ಅಂತಿದ್ರು, ನಾವು ಇದನ್ನೆಲ್ಲ ಉಪಯೋಗಿಸಕ್ ಬಂದಾಗ ಈಗ 1/2 mg ತಗೊಳ್ತಾ ಇದಾರೆ. ಹಂಗೆ ಅನುಕೂಲ ಆಗಿದೆ ಸರ್. ಪ್ರತಿ ದಿವಸ ಉಪಯೋಗಿಸ್ಬೇಕಾ ಹೆಂಗೆ ಅದು? ಹಾ ಸರ್, ಪ್ರತಿದಿನ ತಗೋಬಹುದು ಸರ್, ಏನು ತೊಂದರೆ ಇಲ್ಲ. ಬೆಳಗ್ಗೆ ಬೆಳಗ್ಗೆನೆ ಖಾಲಿ ಹೊಟ್ಟೆಯಲ್ಲಿ 2 ಮುಚ್ಚಳ ತಗೊಂಡ್ರೆ ಅನುಕೂಲ ಆಗುತ್ತೆ ಸರ್ ಆರೋಗ್ಯಕ್ಕೆ. ನೀವು ಉಪಯೋಗಿಸೋದಲ್ಲದೆ ಹೊರಗಡೆ ಮಾರಾಟ ಮಾಡ್ತಾ ಇದೀವಿ ಸರ್. ಹೆಂಗೆ ಅದು? ಲೀಟರ್ ಗಟ್ಟಲೆನ ಸರ್? 1/2 ಲೀಟರ್ ಬಾಟ್ಲ್ ಮಾಡಿ ಪ್ಯಾಕಿಂಗ್ ಮಾಡಿ ಕಳಿಸ್ತಾ ಇದೀವಿ ಸರ್. ಸಂಜೀವಿನಿ ಗೋವರ್ಕ ಅಂತೇಳಿ ನಮ್ದೇ ಲೇಬಲ್ ಮಾಡಿಸಿ, ನಮ್ದೇ ಫೋನ್ ನಂಬರ್, ನಮ್ಮ ಕಾಂಟ್ಯಾಕ್ಟ್ ಇದೆಲ್ಲ ಅಡ್ರೆಸ್ ಎಲ್ಲ ಹಾಕಿ ನಮ್ಮ ಲೇಬಲಲ್ಲೇ ಕೊಡ್ತಾ ಇದೀವಿ ಸರ್ ಗ್ರಾಹಕರಿಗೆ. ಎಷ್ಟು ಮಾರಾಟ ಸರ್? ಮೊದಲೆಲ್ಲ ಕಡಿಮೆ ಇತ್ತು ಸರ್, ಈಗ 150 ರೂಪಾಯಿ ಮಾಡ್ತಾ ಇದೀವಿ. ನಿಮ್ಗೆ ಎಷ್ಟು ಖರ್ಚು ಬರುತ್ತೆ ಸರ್? ನಮ್ಗೆ ಹೆಚ್ಚು ಕಮ್ಮಿ ಒಂದು 65-70 ರೂಪಾಯಿ ಖರ್ಚು ಬರುತ್ತೆ ಒಂದು ಬಾಟ್ಲ್ ತಯಾರಾಗಿ. 1/2 ಲೀಟರ್ಗೆ 65-70 ರೂಪಾಯಿ ಖರ್ಚು ಬರುತ್ತೆ. ಅರ್ಧ ಖರ್ಚು ಆಗುತ್ತೆ, ಅರ್ಧ ನಿಮ್ಗೆ ಉಳಿತಾಯ ಆಗುತ್ತೆ ಸರ್. ಮತ್ತೆ ಈ 20 ದೇಶೀಯ ಹಸುಗಳು ಸಾಕಾಣಿಕೆ ಮಾಡ್ತಾ ಇದ್ರ ಅಂದ್ರೆ, ಈ ಸಾಕಷ್ಟು ಜನ ಈಗ ಜಾನುವಾರುಗಳ ಸಾಕಾಣಿಕೆ ಕಡಿಮೆ ಮಾಡಿದ್ರೆ, ಅಂತದ್ರಲ್ಲಿ ದೇಶೀಯ ಹಸುಗಳ ಸಾಕಾಣಿಕೆ? ಅದೇ ಸರ್, ಈಗ ನಮ್ಗೆ ಏನಾಗಿದೆ ಸರ್ ಅಂದ್ರೆ, ನಮ್ಮ ಪೂರ್ವಿಕರಿಂದನೂ ಹಸುಗಳು ಕುರಿ ಎಲ್ಲ ಸಾಕೊಂಡು ಬರೋದ್ರಿಂದ ನಾವು ಅದು ನಮ್ಮ ಮನೆಯಲ್ಲಿ ಅದು ಒಂದು ಪಾರ್ಟ್ ಆಫ್ ದಿ ಮೆಂಬರ್, ನಮ್ಮ ಮನೆಯ ಸದಸ್ಯರು ಅನ್ಕೊಂಡು ನಾವು ಸಾಕ್ತಾ ಇದೀವಿ ಸರ್. ನಮ್ಗೇನು ಅಷ್ಟು ಹೊರೆ ಅನ್ಸಿಲ್ಲ. ಎಷ್ಟು ಜನ ಇದ್ರ ಮನೇಲೆಲ್ಲ? ನಾವು ಒಬ್ಬರೇ ಸರ್, ನಮ್ಮ ತಂದೆ, ನಾನು ಒಬ್ಬನೇ ಮಗ, 3 ಅಕ್ಕತಂಗಿಯರೆಲ್ಲ ಅವ್ರವ್ರ ಮನೇಲಿ ಹೋಗಿ ಇದ್ದಾರೆ ಮದುವೆಯಾಗಿ, ನಾನು ಒಬ್ಬನೇ ಇರೋದು. ನಮ್ಮ ಶ್ರೀಮತಿ ಅವರು ಸಪೋರ್ಟ್ ಇದೆ, ನಮ್ಮ ತಂದೆ ತಾಯಿ ಸಪೋರ್ಟ್ ಇದೆ, ನಮ್ಮ ತಂದೆ ತಾಯಿ ಹೆಚ್ಚಿನ ಸಪೋರ್ಟ್ ಸರ್. ಅದಕ್ಕೆಲ್ಲ ಈ ಥರ ಎಲ್ಲ ಮಾಡಬೇಕು, ಮೊದಲಿಂದ ನಾವು ಕೃಷಿ ಕುಟುಂಬದವರು, ನಾವು ಏನಾದ್ರು ಹೊಸ ಹೊಸದು ಮಾಡ್ತಾ ಹೋಗ್ಬೇಕು ಅಂತೇಳಿ ನಮ್ಮ ತಂದೆ ತಾಯಿ ಭಾಳ ಸಪೋರ್ಟ್ ಮಾಡಿ ಈ ನಾವು ಹೊಸ ಹೊಸದು ಅನ್ವೇಷಣೆ ಮಾಡೋಕ್ಕೆ ಅನುಕೂಲ ಆಯ್ತು ಸರ್. 20 ಹಸುಗಳ ನಿರ್ವಹಣೆ ಹೆಂಗೆ ಮಾಡ್ತೀರಾ? ಇದಾರೆ ಸರ್, ನಮ್ಗೆ ಲೇಬರ್ ಇದಾರೆ, ಮೊದ್ಲಿಂದ ನಮ್ಗೆ ಅನುಕೂಲ ಆದ ಲೇಬರ್ ಇದಾರೆ, ಹಂಗಾಗಿ ನಾವು ಮಾಡ್ತಾ ಇದೀವಿ ಸರ್. ಈಗ ದೇಶೀಯ ಹಸುವಿನ ಸಗಣಿ, ಹಾಲು, ತುಪ್ಪ, ಮೊಸರಿಗೆಲ್ಲ ತುಂಬಾ ಬೇಡಿಕೆ ಇದೆ, ಅದನ್ನೇನು ಮಾಡೋದಿಲ್ಲ? ಇಲ್ಲ ಸರ್, ನಮ್ಗೆ ಯಾಕಂದ್ರೆ ಹಸುಗಳು ಯಾವಾಗಲೂ ಇರೋದು 20 ಹಸು ಆಗೋದು ಸರ್, ಯಾವ 2-3 ಅಷ್ಟೇ ಹಾಲು ಕೊಡ್ತಾ ಇರ್ತವೆ, ಉಳಿದವೆಲ್ಲ ಗಬ್ಬಾಗಿರ್ತವೆ, ಇಲ್ಲ ಒದ್ಕೊಂಡಿರ್ತವೆ. ಅವು ನಮ್ಮ ಮನೆಗೆ ಸಾಕಾಗುತ್ತೆ ಸರ್, ನಮ್ಮ ಮನೆಗೆ, ನಮ್ಗೆ ಏನು ಕೂಲಿ ಕಾರ್ಮಿಕರಿಗೆ, ನಮಗೆ ಅದು ನಮ್ಗೆ ಸಾಕಾಗುತ್ತೆ ಸರ್, ನಾವು ಮಾರಾಟಕ್ಕೇನು ಮಾಡ್ತಾ ಇಲ್ಲ ಸರ್. 20 ಹಸುಗಳು ಅಂದ್ರೆ ಸಾಕಷ್ಟು ಕೊಡುಗೆ ಗೊಬ್ಬರ ಸಿಗುತ್ತೆ, ಮಾರಾಟ ಸಿಗುತ್ತೆ ಸರ್? ಇಲ್ಲ ಸರ್, ನಮ್ಮ ಜಮೀನಿಗೆ ಸರ್, ನಮ್ಮ ಜಮೀನಿಗೆ ಸಾಕಾಗುತ್ತೆ, ಜಮೀನಿಗೆ ಒಳ್ಳೆ ಗೊಬ್ಬರ ಆಗುತ್ತೆ ಸರ್. ಮುಂದೆ ಏನೇನು ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದೀರಾ ಸರ್? ಮುಂದೆ ಆದಷ್ಟು ನಾವು ಮೊದಲೇ ಹೇಳಿದಾಗೆ ಜಾಸ್ತಿ ಖರ್ಚಿಲ್ದಂತ ಕೃಷಿ ಜೀವನ ಮಾಡ್ಬೇಕಂತ ಅನ್ಕೊಂಡಿದ್ವಿ ಸರ್. ಅಂದ್ರೆ ಹೊರಗಡೆ ಕೊಂಡ್ಕೊಂಡ್ಬಂದು ಮಾಡ್ತಕ್ಕಂಥದ್ದನ್ನ ನಿಲ್ಲಿಸಿ ಈ ತರದ್ದೇ ನಮ್ಮಲ್ಲೇ ನಾವು ಏನಾದ್ರು ಹೊಸ ಹೊಸದು ತಯಾರು ಮಾಡಿ ನಾವು ಆದಷ್ಟು ಸುಸ್ಥಿರ ಜೀವನ ಮಾಡಬೇಕು. ಕೃಷಿಕರು ಯಾವಾಗಲೂ ಕೃಷಿ ಜೀವನ ಇದ್ರೇನೆ ಸರ್ ಮುಂದೆ ನಮ್ಮ ದೇಶನ ಸುಭದ್ರವಾಗಿ ಇರಕ್ ಸಾಧ್ಯ. ಹಂಗಾಗಿ ಮುಂದುವರ್ಸ್ಕೊಂಡು ಹೋಗ್ಬೇಕು, ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಇದ್ರೆ. ಈಗ ಇತ್ತೀಚೆಗೆ ನಿಮಗೆ ಜಿಲ್ಲಾ ಕೃಷಿಕ ಪ್ರಶಸ್ತಿ ಬಂತಲ್ಲ, ಏನ್ ಅನಿಸ್ತು ನಿಮಗೆ? ಬಹಳ ಖುಷಿ ಆಯ್ತು ಸರ್. ಯಾಕಂದ್ರೆ ನಾವೇನು ಬಯಸ್ತಾರಲ್ಲ, ನಾವು ಹೊರಗಡೆ ಪ್ರಚಾರಕ್ಕೆ ಬಯಸ್ತಾರಲ್ಲ, ನಾವು ಸುಮಾರಿಗೆ 5-6 ವರ್ಷದಿಂದ ಗೋವರ್ಕ ಈ ತರದ್ದೆಲ್ಲ ಮಾಡ್ತಾ ಇದ್ವಿ. ಹಿಂಗೆ ಇಲಾಖೆಯವರು ಒಂದ್ಸರಿ ಬಂದಾಗ ನಮ್ಮ ತೋಟಕ್ಕೆ ವಿಸಿಟ್ ಬಂದ್ರು, ನೋಡಿ ಏನೆಲ್ಲ ಇವೆಲ್ಲ ಏನೋ ಮಾಡಿದ್ರಲ್ಲ ಅಂತ ಎಲ್ಲ ನೋಡಿದ್ರು. ಹೇಳಿ, ನಾನು ಒಂದೊಂದು ಈ ತರ ಮಾಡಿದ್ದೀನಿ, ಗೋವರ್ಕ ಮಾಡಿದ್ದೀನಿ, ಪಂಚಗವ್ಯ ಮಾಡಿದ್ದೀನಿ, ಗೋನಂದ ಜಲ ಮಾಡಿದ್ದೀನಿ. ಗೋನಂದ ಜಲ ಅಂತ ತಕ್ಷಣ ಇಲಾಖೆಯೇ ಆಶ್ಚರ್ಯ ಪಟ್ರು, ಗೋನಂದ ಜಲ ಇದೇನು ಹೊಸದಲ್ಲ ಇದು ಅಂತ ಹೇಳಿ ಅವಾಗ ಹೇಳಿದ್ವಿ ಅದ್ರ ಬಗ್ಗೆ ಎಲ್ಲ. ಅವಾಗ ಅವರೆಲ್ಲ ಇದನ್ನು ಗುರುತಿಸಿ, ಓ ಇಂಥರು ನಮಗೆ ಹೊರಗಡೆ ಪರಿಚಯ ಆಗ್ಬೇಕ್ರಿ ಕೃಷಿ ಜೀವನಕ್ಕೆ ಅಂತೇಳಿ ನಮ್ಮನ್ನ ಗುರುತಿಸಿ ಪ್ರಶಸ್ತಿಗೆ ಇದ್ ಮಾಡಿದ್ರು ಸರ್. ಪ್ರಶಸ್ತಿ ತಗೊಂಡಾಗ ಏನ್ ಅನಿಸ್ತು ನಿಮ್ಗೆ? ಬಹಳ ಖುಷಿ ಆಯ್ತು ಸರ್. ಯಾಕಂದ್ರೆ ನಮ್ಮಂತ ಎಲ್ಲೋ ಮೂಲೆಯಲ್ಲಿ ಇರತಕ್ಕಂಥ ಗುರುತಿಸಿ ನಮಗೆ ಪ್ರಶಸ್ತಿ ಕೊಟ್ರಲ್ಲ, ನಾವು ಇನ್ನೂ ನಾವು ಚೆನ್ನಾಗಿ ಕೃಷಿ ಮಾಡ್ಬೇಕನ್ನೋ ಒಂದು ಉತ್ಸಾಹ ಬಂತ ಸರ್. ಅಂದ್ರೆ 2022-23 ಸಾಲಿನ ಆತ್ಮ ಯೋಜನೆ ಅಡಿಯಲ್ಲಿ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿಗೆ ಆಯ್ಕೆ ಆದ್ರೆ ಸಂತೋಷ ಆಯ್ತು. ಎಷ್ಟು ಜನ ನಿಮ್ಮ ಮಕ್ಕಳು ಸರ್? ನಮಗೆ ಒಂದು ಹೆಣ್ಣು, ಒಂದು ಗಂಡು ಮಗು ಸರ್. ಮತ್ತೆ ಮಕ್ಕಳಿಗೆ ಕೃಷಿ ಬದುಕಿ ತರ ಉದ್ದೇಶ ಇದೆಯಾ? ಓದ್ತಾ ಇದ್ದಾರೆ ಸರ್. ಮುಂದೆ ಅವರು ಕೃಷಿಕರೇ ಅಲ್ಲ ಸರ್, ನಾವು ಕೃಷಿಕರೇ ಮೇನ್, ಕೃಷಿ ಜೀವನನೇ ಮುಂದುವರಿಸ್ತಾರೆ ಅನ್ನೋ ಆಶೆ ಇದೆ. ಆದಷ್ಟು ಎಲ್ಲರೂ ಅದಾಗ್ಬೇಕು ಇದಾಗ್ಬೇಕು ಅಂತ ಕನಸುಗಳು ಬೇಡ ಸರ್, ಕನಸುಗಳಿಂದ ಓಡೋದು ಬೇಡ. ನಾವು ಏನು ಮಾಡ್ತಾ ಇದ್ದೀವೋ ಫಸ್ಟ್ ಅದನ್ನು ಕಲಿಸೋಣ ನಮ್ಮ ಮಕ್ಕಳಿಗೆ, ಆಮೇಲೆ ಅವರು ಶಕ್ತಿ ಅನುಸಾರ, ಅವ್ರ ವಿದ್ಯಾಭ್ಯಾಸ ಅನುಸಾರ ಅವ್ರು ಬೇಕಾದ್ರೆ ಜೀವನ ರೂಪಿಸ್ಕೊಳ್ಳಿ. ಫಸ್ಟ್ ನಮ್ಮ ಸಂಸ್ಕೃತಿನ ನಾವು ಉಳಿಸೋಣ. ನಮ್ಮ ಏನು ನಾವು ದೇಸಿಯವಾಗಿ ನಾವು ನಮ್ಮ ಮನೇಲಿ ಏನು ನಾವು ಪೂರ್ವಿಕರು ಮಾಡ್ಕೊಂಬಂದಿದ್ವೋ ಆ ಕಸಬನ್ನು ನಾವು ಉಳಿಸೋಣ, ಆ ಕಸಬನ್ನು ಮಕ್ಕಳಿಗೆ ತಿಳಿಸೋಣ, ಮಕ್ಕಳು ಆ ಇದರಲ್ಲಿ ಉಳಿಲಿ, ಆಮೇಲೆ ಬೇಕಾದ್ರೆ ಅವರು ಶಕ್ತಿ ಅನುಸಾರ ಅವರು ದಾರಿ ಹುಡ್ಕೊಳ್ಳಿ ಸರ್. ರಾಜಣ್ಣ, ಈಗ ನೋಡಿದ್ರಲ್ಲ ಈ ಕೃಷಿ ಏನಂತ ಲಾಭದಾಯಕ ಅಲ್ಲ, ಕೃಷಿಯಲ್ಲಿ ಏನಂತ ಆದಾಯ ಬರ್ತಾ ಇಲ್ಲ, ಇಳುವರಿ ಬರ್ತಾ ಇಲ್ಲ ಅಂತೆಲ್ಲ ಕೃಷಿಯಿಂದ ಹಿಂದೆ ಸರಿತಿದ್ದಾರೆ ಅಂತ ಯುವಕರಿಗೆ ಏನ ಸರ್? ಮೊದಲೇ ಹೇಳಿದೆ ನಾನು, ಶ್ರದ್ಧೆ ಇತ್ತಂದ್ರೆ ಎಲ್ಲದೂ ಲಾಭದಾಯಕನ ಸರ್. ಶ್ರದ್ಧೆ ಇಲ್ಲಪ್ಪ ನಾನು ಯಾರು ನಾನು ಸುಮ್ಮನೆ ಬೆಳೆ ಇಟ್ಟು ನಾನು ಎಲ್ಲೋ ಅಡ್ಡಾಡಿ ಬರ್ತೀನಿ ಅಂದ್ರೆ ಯಾವ ಬೆಳೆನೂ ಕೈ ಸಿಗಲ್ಲ. ಶ್ರದ್ಧೆ ಇಟ್ಟು ಹಗಲು ರಾತ್ರಿ ನಾವು ಕಷ್ಟಪಟ್ಟರೆ ಆಗುತ್ತೆ ಸರ್. ಸರ್, ಈಗ ಒಂದು 10,000 ಸಂಬಳ ಕೊಡ್ತಾರಂದ್ರೆ ಅವನು ಹೋಗಿ ಅವ್ರ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವನು ಆಫೀಸ್ ಮುಂದೆ ಕೆಲಸ ಮಾಡೋಕೆ ಕೂತ್ಕೊಳ್ಳಲ್ಲ ಸರ್ 10,000. ಇಲ್ಲಿ ಅದೇ ಶ್ರದ್ಧೆ ಇಲ್ಲಿ ನಮ್ಮಲ್ಲಿ, ನಮ್ಮ ಇರೋ ಒಂದು ಜಮೀನು 1 ಎಕರೆ 2 ಎಕರೆ 5 ಎಕರೆ ಅವನಿಗೆ ಎಷ್ಟೇ ಜಮೀನು ಅಷ್ಟೇ ಜಮೀನಲ್ಲಿ ಅಷ್ಟು ಸಮಯ ವ್ಯರ್ಥ ಮಾಡಿದ್ರೆ ಅವನಿಗೆ 100% ಲಾಭದಾಯಕ ಆಗುತ್ತೆ ಸರ್. ಈ ಕಾರ್ಯಕ್ರಮ ಅಂತ ಕೇಳಂತ ರೈತರು ನಿಮ್ಮ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು ಸರ್? ನನ್ನ ಮೊಬೈಲ್ ಸಂಖ್ಯೆ ಹೇಳ್ತೀನಿ, ತಗೋಬಹುದು. ಆಮೇಲೆ ನಮ್ಮ ಊರಿಗೆ ಬಂದ್ರೆ ನಾವು ಯಾವಾಗಲೂ ಸಿಗ್ತಾ ಇರ್ತೀವಿ, ತೊರೆಕೋಲಂನಳ್ಳಿ, ನಮ್ದು ಚಳ್ಳಕೆರೆ ತಾಲೂಕು, ಅಲ್ಲಿ ಬಂದ್ರೆ ಸಿಗ್ತಾ ಇರ್ತೀವಿ. ಬೇಕಾದ್ರೆ ನಮ್ಮ ಸಂಪರ್ಕ ಸಂಖ್ಯೆ ಬೇಕಂದ್ರೆ ತಗೊಳ್ಬಹುದು. ಹೇಳ್ರಿ ನಿಮ್ಮ ಮೊಬೈಲ್. 9890-7282. ರೈತ ಬಂಧುವರೇ, ಇದು ಚಳ್ಳಕೆರೆ ತಾಲೂಕು ತೊರೆಕೋಲಮ್ಮನಹಳ್ಳಿಯ ಎಚ್ ಜಿ ರಾಜಣ್ಣ ಅವರ ಮೊಬೈಲ್ ಸಂಖ್ಯೆ 9890-7282. ಬಹಳ ಸಂತೋಷ ರಾಜಣ್ಣರೇ, ಇದುವರೆಗೂ ಈ ಕೃಷಿಯಲ್ಲಿ ಜೈವಿಕ ಅನಿಲಗಳ ಪಾತ್ರ, ಅದನ್ನ ಉಪಯೋಗಿಸೋದ್ರಿಂದ ಏನೆಲ್ಲ ಅನುಕೂಲಗಳಾಗ್ತಾ ಇದೆ, ಮತ್ತೆ ಈ ಗೋಆರ್ಕ ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ರಿ. ಎಲ್ಲ ಅನುಕೂಲಗಳು ನಮ್ಮ ರೈತ ಬಾಂಧವರು ಪಡ್ಕೊಳ್ಳಿ. ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ಸರ್. ತಮಗೂ ನಮಸ್ಕಾರ. ಇದುವರೆಗೂ ಕೃಷಿಯಲ್ಲಿ ಜೈವಿಕ ಅನಿಲಗಳ ಪಾತ್ರ ಕುರಿತು ಚಳ್ಳಕೆರೆ ತಾಲೂಕು ತೊರೆಕೊಲಮ್ಮನಹಳ್ಳಿಯ ಪ್ರಗತಿಪರ ಕೃಷಿಕ ಎಚ್ ಜಿ ರಾಜಣ್ಣ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಏನಮ್ಮ, ನಿಮ್ ಗಾಡಿಯಿಂದ ಇಷ್ಟೊಂದು ಹೊಗೆ ಬರ್ತಾ ಇದೆ, ವಾಯು ಮಾಲಿನ್ಯ ಆಗಿ ಕೆಮ್ಮು, ಆಸ್ತಮಾ, ಹೃದಯಾಘಾತ ಕೂಡ ಆಗಬಹುದು. ಪ್ಲೀಸ್ ಸರ್, ಇದೊಂದ್ ಸಲ ಕ್ಷಮಿಸಿ. ಯಾವಾಗ್ಲೂ ಗಾಡಿನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ಎಮಿಷನ್ ಟೆಸ್ಟ್ ಮಾಡಿಸೋ ದಾಖಲೆನೂ ಇರಬೇಕು. ಮುಂದಿನ ಸಲ ದಂಡ ಕಟ್ಟಬೇಕಾಗತ್ತೆ. ಜಾಗ್ರತೆ.